ಆತ್ಮನಿರ್ಭರ ಭಾರತ ಅಭಿಯಾನ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ ಶೇಕಡಾ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ಶೇಕಡಾ 15% ಸಹಾಯಧನ, ಗರಿಷ್ಠ ₹15,00,000 ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ ₹40,000. ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ ಶೇಕಡಾ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ₹10,00,000 ಹಾಗೂ ಗರಿಷ್ಠ ಸಹಾಯಧನ ₹3,00,000. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ ಶೇಕಡಾ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ: ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ, ಬೆಂಗಳೂರು. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಅಮರನಾಥ ಯಾತ್ರಾ ಪರ ಜಾನೆ ವಾಲೆ ಶ್ರದ್ಧಾಲುವೋ ಕೆ ಲಿಯೆ ಕುಚ್ ಖಾಸ್ ಜಾನ್ಕಾರಿ. ಯಾತ್ರಾ ಕೆ ದೌರಾನ್ ಧೀರೆ ಧೀರೆ ಚಲೇ, ವಿಭಿನ್ನ ಸ್ಥಾನೋ ಪರ ಅನಿವಾರ್ಯ ವಿಶ್ರಾಮ ಕರೆ, ಔರ್ ಏಕ್ ಸಮಾನ ಗತಿ ಸುನಿಶ್ಚಿತ ಕರೆ. ಖಾಲಿ ಪೇಟ ಯಾತ್ರಾ ನಾ ಕರೆ, ಔರ್ ನಿರ್ಜಲೀಕರಣ ಔರ್ ಸಿರ್ ದರ್ದ ಸೆ ನಿಪಟನೆ ಕೆ ಲಿಯೆ ಢೇರ್ ಸಾರಾ ಪಾನಿ ಪಿಯೆ. ಯಾತ್ರಾ ಕೆ ದೌರಾನ್ ಅಪ್ನೆ ಸಾಥ್ ಪೋರ್ಟೇಬಲ್ ಆಕ್ಸಿಜನ್ ಅವಶ್ಯ ಲಾಯೆ, ಕ್ಯೂಂಕಿ ಸಾಂಸ್ ಲೇನೆ ಮೇ ಕಠಿನಾಯಿ ಹೋನೆ ಪರ್ ಯೇ ಸಹಾಯಕ ಹೋತಾ ಹೈ. ಯಾತ್ರಿಯೋ ಕೋ ಯಾತ್ರಾ ಕೆ ದೌರಾನ್ ಪೋಸ್ಟ್ ಪೇಡ್ ಸಿಮ್ ಲೇ ಜಾನೆ ಕಿ ಸಲಾಹ ದಿ ಜಾತಿ ಹೈ, ಕ್ಯೂಂಕಿ ಗೈರ್ ಜಮ್ಮು ಕಶ್ಮೀರ್ ಸರ್ಕಲ್ ಕಾ ಪ್ರೀ ಪೇಡ್ ಸಿಮ್ ಜಮ್ಮು ಕಶ್ಮೀರ್ ಮೇ ಕಾಮ್ ನಹಿ ಕರೇಗಾ. ರೈತ ಬಾಂಧವರೇ, ಈಗ ಕೇಳಿ ಅಡಿಕೆ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವಗಳು. ಈ ಕುರಿತು ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಕೃಷಿಕ ಎನ್ ನಾರಪ್ಪ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗ ತಾಲೂಕು ಮಲ್ಲಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎನ್ ನಾರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದರೆ. ನಾರಪ್ಪರ, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಾರಪ್ಪರ, ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ನಾವು ಸುಮಾರು ವರ್ಷದಿಂದ ಮಾಡ್ತೇವೆ ಸರ್. ನಮ್ಮ ತಂದೆ ಕಾಲದಿಂದ ಮಾಡ್ತಿದ್ದೇವೆ ನಾವು. ಯಾಕೆ ಕೃಷಿ ಬದುಕಿ ಬರ್ಬೇಕನ್ನಿಸ್ತು? ಕೃಷಿ ಬದುಕು ಮತ್ತೆ ಇನ್ನೇನು ಮಾಡೋದು ಸರ್, ಓದಂತೂ ಇಲ್ಲ, ಕೃಷಿ ಬದುಕೆ ಮಾಡ್ತೀನಿ ಬಂದಿದ್ದೀವಿ. ವಿದ್ಯಾಭ್ಯಾಸ ಮಾಡಲಿಲ್ಲ? ವಿದ್ಯಾಭ್ಯಾಸನ ನಾವು ಒಂದು 7ನೇ ಕ್ಲಾಸ್ವರೆಗೂ ಮಾಡಿದ್ವಿ ಸರ್ ಅಷ್ಟೇ. ಅದರಿಂದ ಮುಂದ್ಗಡೆ ಮುಂದುವರ್ಸೋಕ್ಕಾಗಲಿಲ್ಲ. ಈ ಕೂಲರ್ ಸಮಸ್ಯೆಯಿಂದ ಮನೆಗೆಲ್ಲರೂ ಬಿಡಪ್ಪ ಏನೇನು ಜಮೀನು ಮಾಡ್ಕೊಂಡು ಹೋಗೋಣ ಅಂತಂತೇಳಿ ಬಿಡಿಸ್ಬಿಟ್ರು. ಅವನಿಂದ ಜಮೀನು ಮಾಡ್ಕೊಂತಾನೆ ಬಂದಿದ್ದೀವಿ ನಾವು. ಕೃಷಿ ಲಾಭದಾಯಕ ಅನ್ಸುತ್ತ? ಕೃಷಿ ಏನು ಲಾಭದಾಯಕ ಏನು ಅನ್ಸಲ್ಲ ಸರ್. ಈ ಮಿಶ್ರ ಬೆಳೆಯಿಂದ ಏನು ಲಾಭದಾಯಕ ಅಲ್ಲ. ಹಂಗಾಗಿ ನಾವು ಇಷ್ಟು ಮಿಶ್ರ ಬೆಳೆ ಬೆಳೆದು ಆಮೇಲೆ ಸ್ವಲ್ಪ ದಿನ ಬಿಟ್ಟು ಅಡಿಕೆ ಹಾಕಿದ್ವಿ. ಈ ಅಡಿಕೆ ಅಂದರೆ ಒಂದು 5 ವರ್ಷ ಸಾಕಿದ್ರೆ ಸುಮಾರು ಒಂದು 20-30 ವರ್ಷ ನಮ್ಮನ್ನು ಸಹ ಆರಾಮಾಗಿ ನೋಡ್ಕೋಬೋದು ಅಂತಂತೇಳಿ ಅದ್ರ ಜೊತೆ ಮತ್ತೆ ಹೈನುಗಾರಿಕೆನೂ ಮಾಡ್ಕೊಂಡಿದ್ದೀವಿ. ಜಮೀನು ಎಷ್ಟು ಎಕರೆ ಸರ್? ನಮ್ಮ 1 ಎಕರೆ ಇದೆ. 1 ಎಕರೆ. 1 ಎಕರೆ ಏನೇನು ಬೆಳೆ? 1 ಎಕರೆ ಪೂರ ಅಡಿಕೆ ಮಾಡಿದ್ವಿ. ಬೇರೆ ಜಮೀನು ಕಾಂಟ್ರಾಕ್ಟ್ ಮಾಡ್ಕೊಂಡು ಅದರಲ್ಲಿ ಪತ್ರೆ ಮತ್ತೆ ದನಗಳಿಗೆ ನೇಪಿಯರು ಅದನ್ನೆಲ್ಲ ಹಾಕೊಂಡಿದ್ವಿ. ಹುಲ್ ಬೆಳ್ಕೊಳಕ್ಕೆ ಅದಕ್ಕೆ ಮಾಡ್ಕೊಂಡಿದ್ವಿ. ಅಡಿಕೆ ಎಲ್ಲ ನಿಮ್ ತಂತ್ರ ಬೆಳೆಸಿದ್ದ ನೀವು? ನಾವು ಬಂದ್ಮೇಲೆ ಮಾಡಿರೋದು ಸರ್. ನಾವು ಬಂದ್ಮೇಲೆ ಮಾಡಿರೋದು. ಈಗ ಸಾಕಷ್ಟು ಜನ ಈರುಳ್ಳಿ, ಟೊಮೆಟೊ ಈ ತರ ಎಲ್ಲ ಬೆಳೆಗಳು ಬೆಳೀತಾರೆ, ಅಲ್ಪಾವಧಿ ಬೆಳೆಗಳು. ಅಂತದ್ರಲ್ಲಿ ನೀವು ಅಡಿಕೆ ಬೆಳಿಬೇಕಂತ ಯಾಕೆ ಆಸಕ್ತಿ ಬಂತು? ಸರ್, ಈರುಳ್ಳಿ ಬೇರೆ ಒಂಥರ ಲಾಟ್ರಿ ಇದ್ದಂಗೆ ಸರ್. ಅದು ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಇದು ಅಡಿಕೆ ಹಂಗಲ್ಲ, ಒಂದು ಆವರೇಜ್ ರೇಂಜ್ ಸಿಕ್ಕೇ ಸಿಗುತ್ತೆ ಅಂತೇಳಿ ನಾವು ಅಡಿಕೆದು ಆಯ್ಕೆ ಮಾಡ್ಕೊಂಡ್ವಿ ನಾವು. ಆಮೇಲೆ ಕೂಲರ್ ಪ್ರಾಬ್ಲಮ್, ಜನಗಳನ್ನ ತಂದು ಕೆಲಸ ಮಾಡಿಸಿ ಮತ್ತೆ ಅವ್ರನ್ನ ಬಿಡೋದು ಮಾಡೋದು ತುಂಬಾನೇ ಖರ್ಚು ಜಾಸ್ತಿ. ಹಂಗಾಗಿ ಖರ್ಚು ಕಮ್ಮಿ ಲಾಭ ಜಾಸ್ತಿ ಅಂತೇಳಿ ಅಡಿಕೆ ಮಾಡ್ಕೊಂಡ್ವಿ ನಾವು. ಅಡಿಕೆ ಎಲ್ಲ ಬೆಳೆ ಬರ್ತಾ ಇದೆಯಾ? ಬೆಳೆ ಬರ್ತಿದೆ ಸರ್. ಅಡಿಕೆ ಅದನ್ನೆಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡ್ತಾ? ಇಲ್ಲ ಸರ್, ಈಗ ಬೇರೆಯವರಿಗೆ ಕೇಣಿ ಅಂತಂದೇಳಿ ಕೊಡ್ತಿದ್ದೀವಿ. ಈಗ ನಮ್ಮಲ್ಲಿ ಜಾಗ ಕಮ್ಮಿ ಮತ್ತೆ ಮಳೆ ಜಾಸ್ತಿ ಆದರೆ ಅದನ್ನ ನೋಡ್ಕೊಳಕ್ಕೆ ಕೂಲರು ಸಿಗಲ್ಲ. ಹಂಗಾಗಿ ಬೇರೆ ನಾವು 1 ಕ್ವಿಂಟಲ್ ಹಸೆಕಾಯಿಗೆ 13-14 ಕೆಜಿ ಒಣಾಡಿಕೆಗೆ ಕೊಡ್ತಾ ಇದೀವಿ ನಾವು. ಕೆಲವರು ಹಸೆಕಾಯಿನ ಮಾರಾಟ ಮಾಡ್ತಾರೆ? ಹಸೆಕಾಯಿ ಇಲ್ಲ ಸರ್. ಈಗ ಒಣಾಡಿಕೆ ನಮ್ಮ ಹತ್ರ ಬಂತಪ್ಪ ಅಂದ್ರೆ ನಾವು ಈ ರೇಟ್ ಯಾವಾಗ ಅನ್ಸುತ್ತೋ ಅವಾಗ ಮಾರ್ಕೋಬಹುದು. ಈ ಹಸೆಕಾಯಿ ಹಂಗಲ್ಲ, ಅವತ್ತಿನ ರೇಟ್ ಇರುತ್ತೆ ಅವತ್ತಿನ ರೇಟಿಗೆ ಕೊಡ್ಬೇಕಾಗುತ್ತೆ, ಅದು ಇಡಕ್ ಬರಲ್ಲ. ಈ ಒಣಾಡಿಕೆ ಆದ್ರೆ ನಾವು ಎಷ್ಟು ದಿನ ಬೇಕಾದ್ರೂ ಇಟ್ಕೊಂಡು ಮಿನಿಮಮ್ 2 ವರ್ಷದ ತನಕ ಇಟ್ಕೋಬಹುದು ನಾವು. ಹಂಗಾಗಿ ಒಣ ಅಡಿಕೆಗೆ ಜಾಸ್ತಿ ಇದು ಮಾಡ್ತಾರೆ. ಈಗ ಅಡಿಕೆ ರೇಟ್ ತುಂಬಾ ಚೆನ್ನಾಗಿ ಜಾಸ್ತಿ ಇರೋದ್ರಿಂದ ಸಾಕಷ್ಟು ಜನ ರೈತರು ಅಡಿಕೆ ಬೆಳೀತಾರೆ, ಅಡಿಕೆ ಬೆಳೆಯ ಪ್ರದೇಶ ತುಂಬಾ ಜಾಸ್ತಿ ಆಗ್ತದೆ. ಹೌದು, ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತ? ಒಳ್ಳೆ ಬೆಳವಣಿಗೆ ಅನ್ಸರ್. ಈಗ ಎಷ್ಟು ತೋಟ ಉತ್ಪನ್ನ ಆಗ್ತದೋ ಅಷ್ಟು ತೋಟನು ಹೋಗ್ತಿದಾವೆ, ಅರ್ಧ ಮಳೆ ಬಂದು ಹೋಗ್ತಿದಾವೆ, ಇನ್ನೊಂದು ಅರ್ಧ ಮಳೆ ಇಲ್ದ ಹೋಗ್ತಿದಾವೆ. ಹಂಗಾಗಿ ಅಡಿಕೆಯನ್ನು ಕಮ್ಮಿ ಆಗುತ್ತೆ ಸಿಟಿ ಇಲ್ಲ. ಒಂದು ಆವರೇಜ್ ರೇಟು ಮಿನಿಮಮ್ ಒಂದು 35-40 ಸಾವಿರ ಅಂತೂ ಫಿಕ್ಸ್ ಇದ್ದೇ ಇರುತ್ತೆ. ಈ ಅಡಿಕೆ ಲಾಭದಾಯಕ ಅಂತಂದ್ರೆ ಅಡಿಕೆ ಒಳಗಡೆ ಅಂತರ ಬೆಳೆಯಾಗಿ ಈ ವಿಳ್ಯದೆಲೆ, ಕಾಳುಮೆಣಸು ಇಂಥ ಬೆಳೆಗಳು ಬೆಳೀತಾರೆ, ನೀವೇನು ಬೆಳೀತಾ ಇದ್ದೀರಿ? ಆ ಥರ ಬೆಳೆನ ಯಾವುದು ಬೆಳೀತಿಲ್ಲ ಸರ್, ಬರೀ ಅಡಿಕೆ ಒಂದೇ ಮಾಡಿದ್ವಿ. ಇದರಲ್ಲಿ ಅಂತರ ಬೆಳೆ ಬೆಳೆದ್ರೆ ಅನುಕೂಲ ಆಗ್ತಿತ್ತಲ್ಲ, ಯಾಕೆ ಬೆಳೆ ಅಂತರ ಬೆಳೆ ಬೆಳೆದ ಅನುಕೂಲ ಆಗ್ತಿತ್ತು ಸರ್? ಮತ್ತೀಗ ಎಲೆ ಅಂತಂದ್ರೆ ಅದಕ್ಕೆ ಸುಮಾರು ಕಟ್ಟುಪಾಡುಗಳು ಇರ್ತವೆ, ಅದರೆಲ್ಲ ಮಾಡ್ಕೊಳೋಕ್ಕಾಗಲ್ಲ. ಎಲ್ಲದೂ ಒಂದೇ ಮನೇಲಿ ಜನ ಕಮ್ಮಿ ಇರೋದ್ರಿಂದ ಎಲ್ಲದೂ ಒಂದರೆಗೆ ಮಾಡೋಕ್ಕಾಗಲ್ಲ. ಜನ ಇದೆ ಅಂತಾರೆ ಮಾಡ್ತಾರೆ, ಮನೆಯಲ್ಲಿ ಜನ ಕೆಲಸಗಾರ ಯಾರು ಕರ್ಕೊಂಡು ಇರ್ಲಂತಾರೋ ಏನಿದಾರೋ ಅವರೆಲ್ಲ ಮಾಡ್ತಾರೆ. ಈಗ ಮನೆ ಸಿಂಗಲ್ ಆಗಿರೋರು ಏನು ಮಾಡ್ತಾರೆ, ಒಂದೇ ಸಾಕಪ್ಪ ಅಂತಂದೇಳಿ ಒಂದೇ ಇದು ಮಾಡ್ಕೊಂಡು ಇದು ಮಾಡ್ತಾರೆ. ಮನೇಲಿ ಮಾಡೋಂಥ ಜನಗಳು ಜಾಸ್ತಿ ಇದ್ರೆ ಎಲ್ಲ ಬೆಳೆಗಳನ್ನು ಬೆಳೀಬಹುದು. ಹೌದು. ಈಗ ಅಡಿಕೆ ಬೆಳೆಗೆ ಒಂದು ಕಾಲ ಎಕರೆ ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ, ನಿಮ್ಗೆ ಎಷ್ಟು ಆದಾಯ ಬರುತ್ತೆ? ಸರ್ ಮಿನಿಮಮ್ ಅಂದ್ರೆ ಅಮ್ಮ ಅಂದ್ರೆ 100,000 ಖರ್ಚು ಮಾಡ್ಬೋದು ನಾವು ಅದರಲ್ಲಿ. ಒಂದು 4-5 ಲಕ್ಷ ರೂಪಾಯಿ ಅಂತೂ ಆದಾಯ ಇರುತ್ತೆ ಅದರಲ್ಲಿ. ಅಂದ್ರೆ ವರ್ಷ ಮೇಲ್ ಗೊಬ್ಬರ ಅದನ್ನೆಲ್ಲ ಕೊಡ್ತಾ? ಹೌದು ಕೊಡ್ತೇವೆ, ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಮತ್ತೆ ಈ ಕೋಳಿ ಗೊಬ್ಬರ ಹಾಕ್ತಿರ್ತೀವಿ. ರಾಸಾಯನಿಕ ಗೊಬ್ಬರ ಯಾವತ್ತೂ ಹಾಕಿಲ್ಲ, ಬೇರೆ ಎಲ್ಲ ಹಾಕಿರ್ಬೋದು, ನಾನು ಇವತ್ತುವರೆಗೂ ಯಾವ್ದು ರಾಸಾಯನಿಕ ಗೊಬ್ಬರ ಹಾಕಿಲ್ಲ. ನಾನು ಎಲ್ಲ ದನಿನ ಗೊಬ್ಬರ ಕೋಳಿ ಗೊಬ್ಬರ ಇಷ್ಟು ಬಿಟ್ಟರೆ ಇನ್ನೇನು ಹಾಕಿಲ್ಲ. ಎಲ್ಲ ಚೆನ್ನಾಗಿ ಇಳುವರಿ ಬರ್ತೈತೆ ನಮಗೆ. ಈ ಅಡಿಕೆ ತೋಟದ ಜೊತೆಗೆ ಈ ಹೈನುಗಾರಿಕೆ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಇದು ಬಂದ್ಬಿಟ್ಟು ಡೈಲಿ ದುಡಿಮೆ ಅದು ಒಂದು, ಆಮೇಲೆ ತೋಟಕ್ಕೆ ಗೊಬ್ಬರ ಆಗುತ್ತೆ. ಇದರಿಂದ ಹೈನುಗಾರಿಕೆ ಮಾಡ್ಕೋಬೇಕು. ಮನೆ ವರ್ಷಕ್ಕೊಂದ್ಸರಿ ಅದ್ರಲ್ಲಿ ಕೆಲಸ ಇರೋದು, ಏನು ಭಾಳ ಕೆಲಸನೂ ಇರೋಲ್ಲ. ಇದಾದ್ರೆ ಒಂದು 2-3 ಗಂಟೆ ಕೆಲಸ ಮಾಡ್ಕೊಂಡು ಬೇರೆ ಕೆಲಸ ತೋಟ ನೋಡ್ಕೋಬಹುದು. ಹಂಗಾಗಿ ಇದನ್ನು ಇದು ಆಯ್ಕೆ ಮಾಡ್ಕೊಂಡ್ವಿ. ಹೈನುಗಾರಿಕೆ ಎಷ್ಟು ವರ್ಷದಿಂದ ಮಾಡ್ತಾ? ಹೈನುಗಾರಿಕೆ ಸುಮಾರು ನಾವೆಲ್ಲ 25-30 ವರ್ಷದಿಂದ ಮಾಡ್ತಿದ್ವಿ ಸರ್. ನಾವು ಅಪ್ಪಾಜಿಯವರು ಮಾಡ್ತಾ? ನಮ್ಮ ಅಪ್ಪಾಜಿಯವ್ರು ಮುಂಚೆ ಎಲ್ಲ ಎಮ್ಮೆ ಇದ್ವು ಸರ್, ಈಗ ಬಂದ್ಬಿಟ್ಟು ಈಗ ಮಿಶ್ರತಳಿ ಆಕಳುಗಳೆಲ್ಲ ಸಾಕಿದ್ವಿ ನಾವು. ಎಮ್ಮೆ ಸಾಕಾಣಿಕೆ ಮಾಡೋದು ಅನುಕೂಲ ಅಂದ್ರೆ ಈ ಹಸು ಸಾಕಾಣಿಕೆ ಮಾಡೋದೇ ಅನುಕೂಲ? ಸರ್ ಒಂದ್ ಕಡೆ ನೋಡಿಕೆ ಅಂದ್ರೆ ಹಸು ಸಾಕಾಣಿಕೆ ಮಾಡೋದೇ ಅನುಕೂಲ. ಯಾಕಪ್ಪ ಅಂದ್ರೆ ಎಮ್ಮೆ ಹೊರಗಡೆ ಗೋಮಾಳುಗಳಿಲ್ಲ ಮೇಯಿಸ್ಲಿಕ್ಕೆ, ಮೇಲೆಗೆ ಹಾಲಿನ ಇಳುವರಿ ಇಲ್ಲ. ಹಂಗಾಗ್ಬಿಟ್ಟು ಇವು ಅಂದ್ರೆ ಮನೇಲಿ ಕಟ್ಟಿದ್ರು ಮೇಯಿಸ್ಬೋದು, ಹೊರಗಡೆ ಹೊಡ್ಕೊಂಡು ಹೋದ್ರೂ ಮೇಯಿಸ್ಬೋದು, ಹಾಲಿನ ಇಳುವರಿ ಇದೆ. ಹಂಗಾಗಿ ಮೇಂಟೈನ್ ಆಗುತ್ತೆ ಸರ್. ಇದು ಎಮ್ಮೆಲ್ಲೂ ಈಗೆಲ್ಲ ಸಾಕಷ್ಟು ಒಳ್ಳೊಳ್ಳೆ ತಳಿಗಳು ಬಂದದ, ಮಿಶ್ರ ತಳಿಗಳು? ಹೌದು, ಬಂದಿದೆ. ಒಳ್ಳೆ ಹಾಲು ಕೊಡ್ತಾ ಅಂತ ಕೊಡ್ತಾರೆ ಸರ್. ಅಂದ್ರೆ ಆ ದೇಶದಲ್ಲಿ ಕೊಡ್ತಕ್ಕಂತ ಹಾಲುಗಳು ನಮ್ ಕಡೆ ಬರೋದಿಲ್ಲ ಸರ್. ಬರಲ್ಲ ಬರಲ್ಲ, ಅಲ್ಲಿ ಏನಾದ್ರು ಅಲ್ಲಿ 10 ಲೀಟರ್ ಬರುತ್ತೆ ಅಂದ್ರೆ ಇಲ್ಲಿ ಕಮ್ಮಿ ಬರದೇ 3-4-5 ಲೀಟರ್ ಬರುತ್ತೆ. ನಮ್ಮ ನಾಡಾವಳಿ ಎಮ್ಮೆ ಎಷ್ಟು ಬರ್ತಾವೆ ಅಷ್ಟು ಬರ್ತಾವೆ ಸರ್. ಈಗ ಹಸುಗಳು ಅಂದ್ರೆ ನಾಟಿ ಹಸು ಸಾಕಾಣಿಕೆ ಮಾಡಿದ್ರೆ ಮಿಶ್ರ ತಳಿ ಹಸು? ಇಲ್ಲ ಸರ್, ಮಿಶ್ರ ತಳಿ ಹಸು ಸಾಕಾಣಿಕೆ ಮಾಡಿದ್ವಿ. ಈ ನಾಟಿ ಹಸು ಸಾಕಾಣಿಕೆ ಮಾಡೋದು ಲಾಭದಾಯಕ ಅಂದ್ರೆ ಮಿಶ್ರತಳಿ ಹಸುಗಳು ಸಾಕಾಣಿಕೆ ಮಾಡೋದು ಲಾಭದಾಯಕ? ಮಿಶ್ರತಳಿ ಮಾಡೋದ್ರಿಂದ ಲಾಭದಾಯಕ ಸರ್. ಅದು ನಾಟಿ ಹಸುಗಳು ಬಂದ್ಬಿಟ್ಟು ಹಾಲು ಕಮ್ಮಿ ಬರೋ ಇಳುವರಿ ಕಮ್ಮಿ ಇರುತ್ತೆ, ಈಗ ಮಾರ್ಲಿಕ್ಕೆ ಅದೇನು ಆಗೋದಿಲ್ಲ ಏನಿಲ್ಲ. ಹಂಗಾಗಿ ಮಿಶ್ರತಳಿ ಹಸುಗಳೇ ನಮಗೆ ಒಳ್ಳೆ ಲಾಭದಾಯಕ. ಈಗ ನಾಟಿ ಹಸುಗಳಾದ್ರೆ ನಿರ್ವಹಣೆ ಮಾಡೋದೇನು ಅಷ್ಟು ಕಷ್ಟ ಇರಲ್ಲಪ್ಪ, ಮಿಶ್ರತಳಿ ಹಸುಗಳಾದ್ರೆ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಅಂತ? ಹೌದು, ನಾಟಿ ಹಸು ನಿರ್ವಹಣೆನೂ ಕಮ್ಮಿ ಹಾಲು ಕಮ್ಮಿ ಸರ್. ಇದು ನಿರ್ವಹಣೆ ಜಾಸ್ತಿನೂ ಇರುತ್ತೆ, ಹಾಲು ಜಾಸ್ತಿ ಇರುತ್ತೆ, ಅದೇನು ಜಾಸ್ತಿ ಬರುತ್ತೆ. ಮಿಶ್ರತಳಿ ಅಂದ್ರೆ ಯಾವ್ಯಾವ ತಳಿ ಹಸುಗಳು ಸಾಕಾಣಿಕೆ ಸರ್? ನಮ್ಮಲ್ಲಿ ಎಚ್ಎಫ್ ಮತ್ತೆ ಜರ್ಸಿ ಇದಾವೆ ಸರ್. ಎಷ್ಟು ಇದಾವೆ ಸರ್? ನಮ್ಮ ಎಚ್ಎಫ್ ಒಂದು 4 ಇದಾವೆ, ಜರ್ಸಿ ಒಂದ್ 2 ಇದಾವೆ. ಆರು ಹಸುಗಳು ಸಾಕಾಣಿಕೆ ಮಾಡ್ತಾರೆ. ಅದಕ್ಕೇನಾದ್ರೂ ಪ್ರತ್ಯೇಕವಾಗಿ ಒಂದು ಮನೆ ಏನಾದ್ರೂ ಶೆಡ್ ಈ ತರ ಮಾಡಿದ್ರೆ? ಇಲ್ಲ, ಶೆಡ್ ಇದೆ ಸರ್. ಶೆಡ್ ಇದೆ. ಈ ಹಸುಗಳು ಎಲ್ಲಿಂದ ತಗೊಂಬಂದ್ರೆ ಸರ್? ನಾವೆಲ್ಲ ಮೈಸೂರಲ್ಲಿ ತಗೊಂಬಂದಿದ್ರೆ. ಹೌದು, ಇಲ್ಲಿ ನಮ್ಮ ಸುತ್ತಮುತ್ತ ದಾವಣಗೆರೆ ಚಿತ್ರದುರ್ಗ ಎಲ್ಲಿ ಸಿಗುತ್ತೆ? ಇಲ್ಲ, ಸಿಗ್ತಾವೆ ಸರ್. ಆಲ್ಮೋಸ್ಟ್ ಅಲ್ಲಿ ವ್ಯವಹಾರಗಾರಲ್ಲ ಆ ಕಡೆಯಿಂದಾನೇ ತರೋದು, ಚಿಂತಾಮಣಿ ಅಲ್ಲಿ ತರೋದು. ಚಿಂತಾಮಣಿಯಲ್ಲಿ ತರಲಿಕ್ಕೆ ನಮಗೆ ರೇಷ್ಮೆ ಸೊಪ್ಪು ತಿಂದಿರೋಂಥ ಜನ ಜಾಸ್ತಿ, ಇಲ್ಲಿ ರೇಷ್ಮೆ ಸೊಪ್ಪು ಸಿಗಲ್ಲ. ಮೈಸೂರಲ್ಲಿ ಅಂದರೆ ಭತ್ತ ಕಬ್ಬು ಇದನ್ನೆಲ್ಲ ಮೇದಿರ್ತಾವೆ, ನಮ್ಮ ಕಡೆ ಮೇವಿಗೆ ಹೊಂದ್ಕೊಳ್ತಾವೆ ಅಂತೇಳಿ ನಾವು ಮೈಸೂರಲ್ಲೇ ತಂದಿರೋದು. ಈಗ ಮೈಸೂರು ವಾತಾವರಣದಲ್ಲಿ ಬೆಳೆದಂಥ ಹಸುಗಳು ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ತಾವೆ ಸರ್? ಏನು ನೋ ಪ್ರಾಬ್ಲಮ್, ಹೊಂದ್ಕೊಳ್ತಾವೆ. ಒಂದು ಹಸು ಏನು ರೇಟ್ ಬೀಳುತ್ತೆ ಸರ್? ಒಂದು ಹಸು ಈಗ ಒಂದು ಡೈಲಿ ದಿನಕ್ಕೆ 20 ಲೀಟರ್ ಹಾಲು ಕೊಡೋಂಥ ಹಸು ಆಯಿತು ಅಂತಂದರೆ ಮಿನಿಮಮ್ 65-70 ಸಾವಿರ ರೂಪಾಯಿಲ್ದಲ್ಲೇ ಒಂದು ಹಸು ಬರೋದಿಲ್ಲ. ಟ್ರಾನ್ಸ್ಪೋರ್ಟೇಷನ್ ಖರ್ಚು ಎಲ್ಲ ಬಿಟ್ಟು ಒಂದು 70,000 ರೂಪಾಯಿ ಸ್ಪಾಟ್ ಕ್ಯಾಶ್ ಅಲ್ಲೇ ಇರುತ್ತೆ. ಟ್ರಾನ್ಸ್ಪೋರ್ಟೇಷನ್ ಖರ್ಚು ಅದೆಲ್ಲ ಬಂತು ಅಂದರೆ ಒಂದು 75-80 ಸಾವಿರ ರೂಪಾಯಿ ಒಂದು ಹಸು ರೇಟ್ ಬೀಳುತ್ತೆ ಸರ್. ಇವಾಗ ಅಂದರೆ ಬೆಳಗ್ಗೆ 10 ಲೀಟರ್ ಸಾಯಂಕಾಲ 10 ಲೀಟರ್ ಕೊಡುತ್ತೆ. ಹೌದು. ಈಗ 10 ಲೀಟರ್ ಹಾಲು ಕೊಡಬೇಕಂದ್ರೆ ನೀವು ಯಾವ ರೀತಿ ಆರೈಕೆ ಮಾಡ್ಬೇಕು ಅವ್ರನ್ನ ಸರ್? ಯಾವ ರೀತಿ ಆರೈಕೆ ಅಂದರೆ KMF ಅಲ್ಲೇ ಇದು ಕೊಡ್ತಾರೆ, ಫುಡ್ ಕೊಡ್ತಾರೆ. ಅದನ್ನು ಒಂದು ಹಸುಗೆ ಬೆಳಗ್ಗೆ 1-4 ಕೆಜಿ ಸಂಜೆ 1-4 ಕೆಜಿ ಕೊಡ್ತೀವಿ. ಶೇಂಗಾ ಹಿಂಡಿ 1.5 ಕೆಜಿ ಕೊಡ್ತೀವಿ. ಅದ್ರ ಜೊತೆಗೆ ಹತ್ತಿಕಾಳು ಹಿಂಡಿ ಬರುತ್ತೆ, ಅದೊಂದು 1.5 ಕೆಜಿ ಹತ್ತಿಕಾಳು ಹಿಂಡಿ ಹಾಕ್ತೀವಿ. ಬೆಳಗ್ಗೆ ಸಾಯಂಕಾಲ ಅಷ್ಟು ಕೊಡ್ತೀವಿ. ಮತ್ತು ಅದರ ಮೇಲ್ಪಟ್ಟು ಒಣ ಹುಲ್ಲು ಕೊಡ್ತೀವಿ, ರಾಗಿ ಹುಲ್ಲು. ಆಮೇಲೆ ಸಂಜೆ ಹಸಿಮೇವು ಕೊಡ್ತೀವಿ. ಇಷ್ಟು ನಿವಾರಣೆಗೆ ಅಷ್ಟು ಹಾಲು ಬರುತ್ತೆ ಸರ್ ನಮ್ಮಲ್ಲಿ. ಈಗ ಸಾಕಷ್ಟು ಜನ ಈ ತರ ಮಿಶ್ರ ಹಸುಗಳು ಸಾಕಾಣಿಕೆ ಮಾಡ್ಬೇಕಂದ್ರೆ ಹಸಿ ಹುಲ್ಲಿದ್ರು ಮಾತ್ರ ಅಥವಾ ನೀರಾವರಿ ಇದ್ರೆ ಮಾತ್ರ ಸಾಕಾಣಿಕೆ ಮಾಡ್ಲಿಕ್ಕೆ ಸಾಧ್ಯ ಅಂತಾರೆ. ಒಣ ಹುಲ್ಲು ಹಾಕೊಂಡು ನಾವು ಇಳುವರಿ ತಗೋಬಹುದು ಸರ್. ನಾನು ಈಗ ಇತ್ತೀಚೆಗೆ ಇಷ್ಟು ದಿನ ನಂದು ಬರೀ ಒಣ ಹುಲ್ಲೇ ಇತ್ತು, ಈಗ ಒಂದು 4-5 ತಿಂಗಳಿಂದ ಹಸಿ ಮೇವು ಇದು ಮಾಡ್ತಿರ್ ನಾನು, ಇಷ್ಟು ದಿನ ಬರೋ ನಾನು ಒಣ ಹುಲ್ಲಲ್ಲೇ ತಗೊಂಡಿದ್ದೀನಿ, ಅಷ್ಟು ಇಳುವರಿ ತಗೊಂಡಿದ್ದೀನಿ ನಾನು. ಈಗ ಹೆಚ್ ಎಫ್ ಜರ್ಸಿ ಇನ್ನು ಮತ್ತೆ ಇನ್ನೊಂದು ಯಾವ್ದು ಗೀರ್ ತಳಿಗೆ ಒಳ್ಳೆ ಚೆನ್ನಾಗಿ ಹಾಲು ಕೊಡುತ್ತೆ ಅಂತ ಹೇಳ್ತಾರೆ ಸರ್? ಗೀರ್ ತಳಿ ಒಳ್ಳೆ ಚೆನ್ನಾಗಿ ಹಾಲು ಕೊಡುತ್ತೆ ಅಂದ್ರೆ, ಬಟ್ ನಮ್ಮ ಇದರಲ್ಲಿ ಅಷ್ಟು ಹಾಲು ಬರಲ್ಲ, ಆ ಕ್ವಾಲಿಟಿ ಬರಲ್ಲ ಹೊರಗಡೆ. ಯಾಕಂದ್ರೆ ಅವು ಒಂಥರ ಈ ಮೇಕೆ ಮೇಯ್ತಾವಲ್ಲ ಆ ತರ ಮೇಯ್ದ್ರೆ ಮಾತ್ರ ಗೀರ್ ತಳಿ ಹಾಲಿಗೆ ಒಂದು ಬೆಲೆ ಇರುತ್ತೆ, ಅದಕ್ಕೆ ಅಷ್ಟು ಕ್ವಾಲಿಟಿ ಬರುತ್ತೆ ಹಾಲದು. ಈ ಮನೇಲಿ ಕಟ್ಟಿ ಸುಮ್ಮನೆ ಮೇವ್ ಹಾಕಿದೆ ರಾಗಿ ಹುಲ್ ಹಾಕಿದೆ, ರಾಗಿ ಹುಲ್ಲಿಗೆಲ್ಲ ಆ ತಳಿ ಹಾಲು ಅಷ್ಟು ಗಟ್ಟಿ ಬರಲ್ಲ. ನೀವು ಎಲ್ಲ ಮನೇಲಿ ಕಟ್ಟಿ ಮೇಸತ ಹೊರಗಡೆ ಹೊಡ್ಕೊಂಡು ಸರ್? ಮನೇಲಿ ಕಟ್ಟೆ ಮೇಸೋದೆಲ್ಲ. ಈಗ ಬೆಳಗ್ಗೆ ಸಾಯಂಕಾಲ ಒಂದು ಅರ್ಧ ಗಂಟೆ ಹೊರಗಡೆ ಹೊಡ್ಕೊಂಡು ಹೋದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಆರೋಗ್ಯನೂ ಚೆನ್ನಾಗಿರುತ್ತೆ ಸರ್. ನಮ್ಮ ಕಡೆ ಜಾಗ ಇಲ್ಲ ಹೊಡ್ಕೊಂಡು ಮೇಯ್ಸ್ಲಿಕ್ಕೆ ಅಂತೇಳಿ ನಾವು ಹೊಡ್ಕೊಂಡು ಹೋಗಲ್ಲ. ಏನೋ ಬೇಸಿಗೆ ಟೈಮಲ್ಲಿ ತೋಟ ಕೊಡ್ಕೊಂಡು ಹೋಗ್ತೀವಿ ಅಷ್ಟನ್ನೇ, ಒಂದು 2-3 ತಿಂಗಳು ಬೇಸಿಗೆಯಲ್ಲಿ ತೋಟ ಕೊಡ್ಕೊಂಡು ಹೋಗ್ತೀವಿ. ಅದು ಬಿಟ್ಟರೆ ಮತ್ತೆ ಇನ್ನು ಉಳಿಕೆ ಬಾಕಿ ತಿಂಗಳಿಗೆಲ್ಲ ಮನೆಯಲ್ಲೇ ಇರೋದೆ. ಅವು ಹುಲ್ಲು ಎಲ್ಲ ನಿಮ್ಮ ಜಮೀನಲ್ಲಿ ಬೆಳ್ಕೊಂತೀವಿ ಹೊರಗಡೆ ಕೊಂಡು ಸರ್? ರಾಗಿ ಹುಲ್ಲು ಕೊಂಡ್ಕೊಂತೀವಿ, ಇನ್ನು ನೇಪಿಯರು ಬೇಕಿದ್ದೆಲ್ಲ ನಮ್ಮ ಜಮೀನಲ್ಲೇ ಬೆಳ್ಕೊಂತೀವಿ ನಾವು. ಹೊರಗಡೆಯಿಂದ ಕೊಂಡ್ಕೋಬೇಕಂದ್ರೆ ಹುಳ್ಳೆಲ್ಲ ಸಾಕಷ್ಟು ರೇಟ್ ಇದೆ. ಇದೆ ಸರ್, ರೇಟ್ ಇದೆ, ಸಿಕ್ಕಾಪಟ್ಟಲೆ ರೇಟ್ ಇದೆ. ಒಂದು ಲೋಡ್ ರಾಗಿ ಹುಲ್ ತಗೋಬೇಕಂದ್ರೆ ಇವಾಗ ಬಂದು ನಮ್ಮ ಮನೆ ಹತ್ರ ಬರ್ಬೇಕಂದ್ರೆ 15,000-16,000 ರೂಪಾಯಿ ಒಂದು ಲೋಡ್ ರಾಗಿ ಹುಲ್ ಖರ್ಚು ಬರುತ್ತೆ ಒಂದು ಲೋಡಿಗೆ. ಮತ್ತೆ ಶೇಂಗಾ ಒಟ್ಟು ಅಂತದೇನಂತ ಇಲ್ಲ ಸರ್. ಶೇಂಗಾ ಒಟ್ಟು ಎಲ್ಲ ನಮಗೆ ತುಂಬಾ ಕಾಸ್ಟ್ಲಿ ಆಗುತ್ತೆ, ಶೇಂಗಾ ಒಟ್ಟು ಅದೆಲ್ಲ ಯಾವುದು ಕೊಂಡ್ಕೊಂಡಿಲ್ಲ. ಈ ಹುಲ್ಲಿನ ಜೊತೆಗೆ ಇದು ನೀವು ಫುಡ್ಡು ಬೇರೆ ಬೇರೆ ಇದನ್ನೆಲ್ಲ ತಗೊಳ್ಳೋಂಥದ್ದು ಸ್ವಲ್ಪ ಜಾಸ್ತಿ ಖರ್ಚು ಬರುತ್ತೆ ನಿಮಗೆ? ಬರುತ್ತೆ ಸರ್, ಖರ್ಚು ಬರುತ್ತೆ. ಇದರಲ್ಲಿ ಹೈನುಗಾರಿಕೆಯಲ್ಲಿ ಏನಪ್ಪ ಅಂದರೆ ಒನ್ ಟೈಮಿಂದು ಅದ್ರದ್ದು ಖರ್ಚು ಹೋಗುತ್ತೆ, ಒನ್ ಟೈಮಿಂದ ನಮಗೆ ಉಳಿಯುತ್ತೆ ಸರ್. 20 ಲೀಟ್ರಲ್ಲಿ 10 ಲೀಟ್ರದ್ದು ಖರ್ಚು ಅದ್ರ ಖರ್ಚು ಹೋಗುತ್ತೆ, ಇನ್ನು 10 ಲೀಟ್ರ್ ನಮಗೆ ಉಳಿಯುತ್ತೆ. ಹೌದು. ಇದು ನಿರ್ವಹಣೆ ಮಾಡೋದು ಏನು ಅಷ್ಟು ಕಷ್ಟಗಳಿವೆಲ್ಲ? ರೋಗ ಕೀಟಗಳೆಲ್ಲ ಏನಿಲ್ಲ ಸರ್, ಕರೆಕ್ಟಾಗಿ ನೋಡ್ಕೊಂಡ್ರೆ ಯಾವುದು ರೋಗ ಕೀಟ ಏನೂ ಇಲ್ಲ. ಇಲ್ಲ, ಅವಕ್ಕೇನು ಮೇನ್ ಮನೆ ಮನುಷ್ಯರಂಗೆ ಆರೋಗ್ಯ ಮಾಡ್ಕೊಂತೀವೋ ಆ ಥರ ಆರೈಕೆ ಮಾಡ್ಕೊಂತ ಇದ್ಬಿಟ್ರೆ ಯಾವುದು ಬರೋದಿಲ್ಲ ಅವಕ್ಕೆ. ಪ್ರತಿ ದಿವಸ ಬೆಳಿಗ್ಗೆಯಿಂದ ಏನೇನು ಕೆಲಸ ಇರುತ್ತೆ ಹೊಸ ಸಾಕಾಣಿಕೆ ಮಾಡೋದು ಸರ್? ಬೆಳಿಗ್ಗೆ ಎದ್ದು ಅವಕ್ಕೆಲ್ಲ ಬೂಸ ಇಟ್ಬಿಟ್ಟು ಸಗಣಿ ಕಸ ತೆಗೆದ್ಬಿಟ್ಟು ಅವ್ಕೆ ಸ್ನಾನ ಮಾಡಿಸಿ ಹಾಲು ಕರೆದ್ಬಿಟ್ರೆ ಆ ಕೆಲಸ ಮುಗೀತು. ಆಮೇಲೆ ಮೇವಾಗಿ ಹಾಕಿ ಮತ್ತೆ ಸಂಜೆ ತನಕನೂ ಏನು ಕೆಲಸ ಇರೋದಿಲ್ಲ ಸರ್ ಅದರದ್ದು. ಪ್ರತಿ ದಿವಸ ಎಷ್ಟು ಗಂಟೆಗೆ ಹೇಳ್ತೀರಾ ಸರ್? ಬೆಳಗಿನ 4:00 ಹೇಳ್ತೀವಿ ನಾವು. ಅಂದ್ರೆ ಹಾಲು ಡೈರಿಗೆ ಎಷ್ಟು ಗಂಟೆಗೆ ತಲುಪಿಸ್ಬೇಕು? 7 ಗಂಟೆಗೆ ಹಾಲು ತಲುಪಿಸ್ಬೇಕು ಸರ್. ಹಾಲೆಲ್ಲ ಕೈಯಿಂದ ಕರಿತಾರೆ ಈಗೆಲ್ಲ ಮಿಷಿನ್ ಇಲ್ಲ ಸರ್, ಕೈಯಲ್ಲೇ ಕರಿಯೋದು ನಾವು. ಹೌದು. ಎಷ್ಟು ಲೀಟರ್ ಹಾಲು ಕೊಡ್ತಾರೆ ನಿಮ್ಮ ಹಸುಗಳು ಸರ್? ನಮ್ಮ ಹಸು ಒಂದೊಂದು 10-10 ಲೀಟರ್ ಹಾಲು ಬರುತ್ತೆ ಸರ್ ಒಂದು ಟೈಮಿಗೆ. ಈಗ ನಾನು ಬಂದು ಒಂದು 40 ಲೀಟರ್ ಹಾಕ್ತೀನಿ, 2 ಗಬ್ಬ ಇದಾವೆ. 4 ಹಸುವಿಂದ ಬೆಳಗ್ಗೆ 40, ಸಂಜೆ 40 ಲೀಟರ್ ಹಾಲು ಹಾಕ್ತಿದ್ದೀನಿ. ಹಸುಗಳಿಂದ ಕರುಗಳು ಬರ್ತಾವ? ಹೌದು ಸರ್, ಬರ್ತಾವೆ. ಮಾರಾಟ ಮಾಡ್ತೀರಾ ನೀವೇ? ಸಾಕು ಇಲ್ಲ ಸರ್, ಓರಿ ಕರುಗಳನ್ನೆಲ್ಲ ಗೋಶಾಲೆ ಬಿಡ್ತೇನೆ, ಹೆಣ್ಣುಗರುಗಳು ಇದ್ರೆ ಮಾತ್ರ ಮನೇಲಿ ಸಾಕಂತೀವಿ ನಾವು. ಏನಾದ್ರೂ ನಿಮ್ಮ ಮನೇಲಿ ಹುಟ್ಟಿರೋ ಹೆಣ್ಣುಗರುಗಳು ಎರಡಿದಾವೆ ಸರ್? ಎರಡಿದಾವೆ. ಅವೆಲ್ಲ ಚೆನ್ನಾಗಿ ಹಾಲು ಕೊಡ್ತಾವೆ? ಚೆನ್ನಾಗಿ ಹಾಲು ಕೊಡ್ತಾವೆ ಸರ್ ಎಲ್ಲ. ಈಗ ನಾವು ಈ ನಾಟಿ ಹಸು ಸಾಕಾಣಿಕೆ ಮಾಡೋದಕ್ಕಿಂತ ಈ ಮಿಶ್ರತಳಿ ಹಸುಗಳು ಸಾಕಾಣಿಕೆ ಮಾಡೋದು ಬಹಳ ಕಷ್ಟ. ಪ್ರತಿ ದಿವಸ ಸ್ನಾನ ಮಾಡಿಸ್ಬೇಕು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ಹಾಲಿನ ಇಳುವರಿ ಬರುತ್ತೆ ಅಂತ ಹೇಳ್ತಾರೆ ರೈತರು. ಹೌದು ಸರ್, ಅಂದ್ರೆ ಅವಕ್ಕೆ ಕ್ಲೀನ್ನೆಸ್ ಇದ್ದಷ್ಟು ಚೆನ್ನಾಗಿ ಇಳುವರಿ ಬರುತ್ತೆ ಒಂದು. ಆಮೇಲೆ ಈ ಉಣ್ಣೆ ಕಿಮಿ ಕೀಟ ಆ ತರದವು ಏನು ಬೀಳೋದಿಲ್ಲ ಸರ್. ಅವಾಗ ಈ ನಾಟಿ ಹಸುಗಳು ಅಂದ್ರೆ ಹೊರಗೆಲ್ಲ ಹೋಗ್ತವೆ, ಮೇಯ್ತವೆ, ನೀರದ ಹತ್ರ ಈಜಾಡ್ತವೆ, ಬರ್ತವೆ. ಇವು ಹಂಗಲ್ಲ, ಅವು ಡೈಲಿ ಸ್ನಾನ ಮಾಡ್ತಿರ್ತವೆ, ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಇವರು ಡೈಲಿ ಸ್ನಾನ ಮಾಡಿಸ್ದಂಗೆ ಆಗುತ್ತೆ. ಈಗ ಹಾಲಿನ ಗುಣಮಟ್ಟ ಚೆನ್ನಾಗಿ ಬರ್ಬೇಕಂದ್ರೆ ನೀವು ಯಾವ ರೀತಿ ಆರೈಕೆ ಮಾಡಬೇಕು? ಕೆಲವು ಸಾರಿ ನೀವು ಡೈರಿಗೆ ತಗೊಂಡೋದಾಗ ಹಾಲಿನ ಗುಣಮಟ್ಟ ಕಡಿಮೆ ಐತೆ ಅಂತ ಹೇಳ್ತಾರೆ. ಹೌದು. ಯಾವ ರೀತಿ ಆದ್ರೆ ಆತರ ತೊಂದರೆ ಆಗುತ್ತೆ? ಇದು ಯಾವ ರೀತಿ ಅಂತಂದ್ರೆ ಏನಿಲ್ಲ ಸರ್, ಕರೆಕ್ಟ್ ಆಗಿ ಒಣಮೇವು ಮತ್ತೆ ಹಸಿಮೇವು ಎರಡು ಮಿಕ್ಸ್ ಆಗಿ ಹಾಕಂತ ಹೋಗ್ತಾ ಇದ್ರೆ ಕರೆಕ್ಟ್ ಒಂದೇ ಇಳುವರಿನೇ ಬರ್ತೈತೆ. ಬಟ್ ಏನ್ ಮಾಡ್ತಾರೆ, ಕೆಲವರು ಹಸಿಮೇವನೇ ಮೇಯಿಸ್ತಿರ್ತಾರೆ, ಅವಾಗ ಏನಾಗುತ್ತೆ ಹಾಲು ಕ್ವಾಲಿಟಿ ಕಮ್ಮಿ ಬರುತ್ತೆ, ಡಿಗ್ರಿ ಫ್ಯಾಟ್ನು ಕಮ್ಮಿ ಬರುತ್ತೆ. ಶೇಂಗಾ ಹಿಂಡಿ ಕೊಡೋದ್ರಿಂದ ಹತ್ತಿಕಾಳು ಹಿಂಡಿ ಕೊಡೋದ್ರಿಂದ ಡಿಗ್ರಿ ಫ್ಯಾಟು ಒಳ್ಳೆ ಡಿಗ್ರಿ ಫ್ಯಾಟು ಬರುತ್ತೆ, ಹಾಲು ಯಾವತ್ತೂ ರಿಪ್ಲೇಸ್ಮೆಂಟ್ ಆಗೋದಿಲ್ಲ ಏನಿಲ್ಲ, ಒಳ್ಳೆ ಗುಣಮಟ್ಟದ ಹಾಲೇ ಬರುತ್ತೆ. ಇವಕ್ಕೇನಾದ್ರೂ ರೋಗ ರುಜಿನಿಗಳು ಈ ಕೆಚ್ಚಲ ಬಾವು ಇಂಥವೆಲ್ಲ ಬರ್ತಾ ಇರ್ತಾವೆ, ಅವಾಗ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಸರ್? ಕೆಚ್ಚಲ ಬಾವು ಬಂತು ಅಂದ್ರೆ ಅದಕ್ಕೆ ಏನು ಮಾಡೋಂಥ ಅವಶ್ಯಕತೆ ಇಲ್ಲ ಸರ್. ಅಲ್ಲಿ ಟೂ ಬರುತ್ತೆ, ಮೆಡಿಕಲ್ ಸ್ಟೋರ್ ಹೋದ್ರೆ ಪೆಡಿಸ್ಟೇಷನ್ SH ಅಂತ ಟೂ ಬರುತ್ತೆ. ಆ ಟೂ ಬಂದು ಹಾಕ್ಬಿಟ್ಟು ಐಸ್ ಗಡ್ಡೆ ತಿಕ್ಕಂತ ಇದ್ರೆ ಗಂಟೆಗೊಂದ್ಸರಿ ಹಾಲು ತೆಗೆದ್ಬಿಟ್ರೆ ಕ್ಲೀನ್ ಆಗುತ್ತದೆ. ಆಮೇಲೆ ಹಾಲು ಕರೆಯುವಾಗ ತೊಟ್ಟಲ್ಲಿ ಯಾವುದೇ ಕಾರಣಕ್ಕೂ ಹಾಲು ಬಿಡಬಾರದು. ಅದೆಷ್ಟು ಹಾಲು ಬರೋದಿರುತ್ತೋ ಪೂರ ಹಾಲು ತೆಗಿಬೇಕು. ಹಾಲು ತೆಗೆದ್ಬಿಟ್ಟು ಕೆಚ್ಚಲು ತೊಳೆದು ಕೈ ಬಿಟ್ಬಿಟ್ರೆ ಯಾವುದೇ ಕೆಮಿ ಕೀಟ ಬರಲ್ಲ. ಆಮೇಲೆ ಆನ್ಸರಿ ಹಾಲು ಕರೆದ್ಮೇಲೆ ಅರ್ಧ ಗಂಟೆಗಟ್ಟಲೆ ಹಸು ಮಲ್ಗಕ್ಕೆ ಬಿಡಬಾರ್ದು, ಮೇವ್ ಹಾಕಬೇಕು. ಅದ ಮೇಯ್ದ್ಕಂದು ಹಾಲು ಬಂದು ಮತ್ತೆ ತೊಟ್ಟಿ ಸ್ಟಾಕ್ ಆಗುತ್ತಲ್ಲ, ಅವಾಗ ಕೆಮಿ ಕೀಟಗಳು ಒಳಗೆ ಹೋಗಿ ಯಾವುದೇ ಥರದ ಕೆಚ್ಚಲು ಬಾವು ಬರೋದಿಲ್ಲ. ಕೆಚ್ಚಲು ಬಾವು ಆದರೆ ಮತ್ತೆ ಬೇರೆ ಏನೇನು ರೋಗಗಳು ಬರ್ತವೆ ಸರ್? ಕೆಚ್ಚಲು ಬಾವು ಕಾಲುಬಾಯಿ ಜ್ವರ ಬರುತ್ತೆ, ಮತ್ತೆ ಬೇಸಿಗೆ ಟೈಮಲ್ಲಿ ಜ್ವರ ಜಾಸ್ತಿ ಬರುತ್ತೆ. ಅವಾಗ ಏನು ಮಾಡಬೇಕು, ಶೆಡ್ಡಲ್ಲಿ ಕ್ಲೀನಾಗಿ ಗರಿಗಿರಿ ಹಾಕಿ ತಂಪಲ್ಲಿರ್ಬೇಕು ಅದನ್ನೆಲ್ಲ, ಮತ್ತಿವಕ್ಕೆಲ್ಲ ಈ ವಿಮೆ ಮಾಡಿಸಿದ್ರೆ ಅನುಕೂಲ ಆಗುತ್ತೆ, ಏನಾದರೂ ಈ ಥರ ರೋಗಗಳು ಬಂದು ತೊಂದರೆ ಆದಾಗ ರೈತರ ಕೈ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಇನ್ಸೂರೆನ್ಸ್ ಎಲ್ಲ ಮಾಡಿಸ್ತಾರೆ? ಮಾಡಿಸ್ತೀವಿ ಸರ್, ನಾವು ಮಾಡಿಸ್ತೀವಿ. ಅದು ಈಗ ಮಿಶ್ರತಳೆ ಬಂದ್ಮೇಲೆ ಇನ್ಸೂರೆನ್ಸ್ ಎಲ್ಲ ಇದು ಮಾಡಿ, ಯಾಕಂದ್ರೆ ತುಂಬ ದುಬಾರಿ ದುಡ್ಡು ಅಂತಂತೇಳಿ ಇದು ಮಾಡಿರೋದು, ಮಾಡಿಸ್ತೀವಿ ಸರ್, ನಾವು ಮಾಡಿಸ್ತೀವಿ. ಈಗ ನೀವು ಹೇಳಿದ್ರಿ ಮೆಡಿಕಲ್ ಸ್ಟೋರಲ್ಲಿ ಯಾವುದೋ ಒಂದು ಇಂಜೆಕ್ಷನ್ ತಗೊಂಡ್ಬಂದು ನಾವು ಮಾಡ್ತೀವಿ ಅಂತ, ಕೆಲವರು ಡಾಕ್ಟರ್ಗಳು ಹೇಳ್ತಿರ್ತಾರೆ ಸ್ವತಃ ನಾವೇ ವೈದ್ಯ ಮಾಡಬಾರ್ದು, ಅದಷ್ಟು ಗೊತ್ತಿರ್ತಕ್ಕಂಥ ಡಾಕ್ಟರ್ನ ಕರ್ಕೊಂಬಂದು ಈ ಥರ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಅನುಕೂಲ ಅಂತಾರೆ. ಹೌದು ಸರ್, ಅವ್ರಿಗೆ ಡಾಕ್ಟರ್ ಬರೋ ಅಷ್ಟೊತ್ತಿಗೆ ಇಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅದಕ್ಕೆ ಇದು ಮಾಡೋ, ಯಾಕಂದ್ರೆ ಪಾಪ ಅವರೆಲ್ಲ ಇರ್ತಾರೆ ಅಲ್ಲಿ ದೆಲ್ಲಿಗೆ ಬರಬೇಕು ಅಷ್ಟೊತ್ತಿಗೆ, ನಾವು ಸ್ವಲ್ಪ ಅಲ್ಪ ಸ್ವಲ್ಪ ತಿಳ್ಕೊಂಡು ನಾವು ಮಾಡೋಂಥ ಕರ್ತವ್ಯ ನಾವು ಮಾಡಿದರೆ ಅವ್ರು ಬಂದಾಗ ಅವ್ರನ್ನ ಮಾಡಿಸಿದ್ರು ಅಲ್ಲಿಗೆ ಕರೆಕ್ಟ್ ಒಂದು ಇದಕ್ಕೆ ಬರುತ್ತೆ, ಒಂದು ಹಂತಕ್ಕೆ ಬರುತ್ತೆ ಅದು ಕಾಯಿಲೆ ಅನ್ನೋದು. ಇಂಥ ಕಾಯಿಲೆಗಿಂತದೇ ಔಷಧಿ ಅಂತ ಹೆಂಗೆ ಗೊತ್ತಿರ್ತೀನಿ ಸರ್? ಮಾಡಿಸಿದ್ದು ತುಂಬ ದಿನದಿಂದ ಮಾಡಿರೋದ್ರೆ ಅನುಕೂಲ ಇರುತ್ತೆ, ಗೊತ್ತಿರುತ್ತೆ ಅವ್ರಿಗೆ. ಯಾಕಂದರೆ ಮೆಡಿಕಲ್ ಸ್ಟೋರಲ್ಲಿ ಇವತ್ತಿನ ಕಾಲದ ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಹೇಳಿದ್ರೆ ಈ ಥರ ಕಾಯಿಲೆ ಅಂದರೆ ಅವರೇ ಕೊಡ್ತಾರೆ, ಈ ಥರ ಮಾಡಿರಿ ಅಂತೇಳಿ ಅವರೇ ಕೊಡ್ತಾರೆ. ಅವ್ರು ಡಾಕ್ಟರ್ ಬರುತ್ತೆ ಎಮರ್ಜೆನ್ಸಿಗೆ ಆ ಥರ ಮಾಡ್ಕೊಂಡ್ರೆ ನಾವು ಇದು ಆಗೋಗುತ್ತೆ ಸರ್. ಅದು ನೀವು ಭಾಳ ವರ್ಷಗಳಿಂದ ಸಾಕಾಣಿಕೆ ಮಾಡ್ತಿರೋದ್ರಿಂದ ನಿಮ್ಗೆ ಅನುಭವ? ಹೌದು ಹೌದು. ಹೊಸದಾಗಿ ಸಾಕಾಣಿಕೆ ಮಾಡೋಂಥ ರೈತರಿಗೆ ಆದರೆ ಅನುಭವ ಇರಲ್ಲ? ಅನುಭವ ಇರಲ್ಲ. ನಿಮ್ಮ ಊರಲ್ಲೇ ಪಶು ಆಸ್ಪತ್ರೆ ಇದೆಯಾ? ಇಲ್ಲ ಸರ್, ನಾವು ಚಿತ್ರದುರ್ಗಕ್ಕೆ ಬರಬೇಕು. ಚಿತ್ರದುರ್ಗಕ್ಕೆ ಬರಬೇಕು. ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? 3 ಕಿಲೋಮೀಟರ್ ಆಗುತ್ತೆ. ಈಗ ಡೈರಿಗೆ ಹಾಲು ಕೊಡ್ತೀವಿ ಅಂದ್ರೆ ಪ್ರತಿ ದಿವಸ ಎಷ್ಟು ಲೀಟರ್ ಹಾಲು ಕೊಡ್ತೀರಾ? ಸರ್ 40 ಲೀಟರ್ ಹಾಲು ಕೊಡ್ತೀವಿ. ಬೆಳಿಗ್ಗೆ 40, ಸಾಯಂಕಾಲ 40? ಹೌದು. ಎಷ್ಟು ರೇಟ್ ಕೊಡ್ತಾರೆ ಸರ್? 26 ರೂಪಾಯಿ ಇದೆ ಇವತ್ತಿನ ರೇಟು. ಸಹಾಯಧನ? ಸಹಾಯಧನ 5 ರೂಪಾಯಿ ಬರುತ್ತೆ. 5 ರೂಪಾಯಿ. ಹೌದು. ನೀವೇ ಚಿತ್ರದುರ್ಗ ಹತ್ರ ಇರೋದ್ರಿಂದ ಹೋಟ್ಲಿಗೆಲ್ಲ ಒಂದೊಂದು ಒಂದು 5-5 ಲೀಟರ್ 10 ಲೀಟರ್ ಕೊಟ್ಟರೆ ಇನ್ನೂ ಹೆಚ್ಚು ಲಾಭ ಬರುತ್ತೆ? ಅಲ್ಲ, ಹೆಚ್ಚು ಲಾಭ ಬರುತ್ತೆ ಸರ್. ಅಲ್ಲಿಂದ ನಾವು ಟ್ರಾನ್ಸ್ಪೋರ್ಟೇಷನ್ ಖರ್ಚು ಲೆಕ್ಕ ಹಾಕಬೇಕಾಗುತ್ತೆ. ಇವತ್ತಿನ ಪೆಟ್ರೋಲ್ನಲ್ಲಿ ಅದನ್ನೆಲ್ಲ ಲೆಕ್ಕ ಹಾಕಿ ಮತ್ತು ಬಾಟ್ಲಿ ಕ್ಲೀನ್ ಮಾಡೋದು ಅದೆಲ್ಲದೂ ತಲೆನಾವು ಹಿಡಿಯುತ್ತೆ. ಹಂಗಾಗ್ಬಿಟ್ಟು ನಾವೆಲ್ಲ ಡೈರಿನೇ ಹತ್ರ ಐತೆ, ಯಾವುದೇ ಟ್ರಾನ್ಸ್ಪೋರ್ಟೇಷನ್ ಖರ್ಚಿಲ್ಲ, ಕ್ಲೀನಿಂಗ್ ಚಾರ್ಜ್ ಇಲ್ಲ. ಒಂದೇ ಕ್ಯಾನು ತಗೊಂಡೋಗ್ತೀವಿ, ಹಾಕ್ಬಿಟ್ಟು ಬರ್ತೀವಿ. ರಿಸ್ಕ್ ಇರಲ್ಲ? ರಿಸ್ಕ್ ಇರಲ್ಲ. ಆಮೇಲೆ ಎಲ್ಲೋದ್ರೂ ಯಾರನ ಒಬ್ರು ಇದ್ರೂ ತಗೊಂಡು ಮನೇಲಿ ಹಾಕ್ಬರ್ತಾರೆ. ಇದಕ್ಕೆ ಹಂಗಲ್ಲ, ಗೊತ್ತಿರೋದೇ ಹೋಗ್ಬೇಕು. ಅವ್ರು ನೋಡಿರ್ತಾರೆ, ನೋಡಿರಲ್ಲ ಕೆಲವರು, ಆ ಥರ ಪ್ರಾಬ್ಲಮ್ ಆಗುತ್ತೆ. ಈಗ ನಿಮಗೆ ತಿಂಗಳಿಗೆ ಎಲ್ಲ ಎಷ್ಟು ಖರ್ಚು ಬರುತ್ತೆ? 6 ಹಸು ಸಾಕಾಣಿಕೆ ಮಾಡ್ತಾ ಇದ್ರೆ ಅದರಿಂದ ಎಷ್ಟು ಆದಾಯ ಬರುತ್ತೆ? 6 ಹಸು ಅಂತಂದರೆ ಈಗ ತಿಂಗಳಿಗೆ ನಮ್ದು ಏನಿಲ್ಲ ಅಂದರೆ ಒಂದು 60-65 ರೂಪಾಯಿ ಪೇಮೆಂಟ್ ಇವಾಗ ಆಗ್ತಿದೆ ಸರ್. ಇವಾಗ ಅದರಲ್ಲಿ ಒಂದು 35-40 ರೂಪಾಯಿ ನಮಗೆ ಉಳಿಯುತ್ತೆ, ಇನ್ನೊಂದು 20-25 ಸಾವಿರ ರೂಪಾಯಿ ಅದ್ರ ತಿಂಡಿ ಖರ್ಚಿಗೆ ಅದಕ್ಕೆ ಹೋಗುತ್ತೆ. ಮೇವಿನ ದಿನೇನು ಅದು ಗೊಬ್ಬರ ಇರುತ್ತಾ ನಾವೇ ಬಳಸ್ಕೊಂತೀವಿ, ವರ್ಷಕ್ಕೊಂದ್ಸರಿ ಮೇವು ಹಾಕೊಂಬಿಡ್ತೀವಿ. ಈ ವರ್ಷ ತಗೊಂಡ್ರೆ ಮತ್ತೆ ನೆಕ್ಸ್ಟ್ ವರ್ಷದ ತನಕ ಮೇವು ತಗೊಳ್ಳೋಂಥ ಅವಶ್ಯಕತೆ ಇರಲ್ಲ. ಒಂದೇ ಸರಿ ಮೇವು ಬಂಡವಾಳ ಹಾಕೊಂಬಿಡ್ತೀವಿ, 1,20,000 ರೂಪಾಯಿ ಮೇವಿಗೆ ಹಾಕೊಂಡ್ಬಿಟ್ರೆ ಒಂದೇ ಸರಿ ಮುಗಿಯುತ್ತೆ ಸರ್. ಅದು ಹಸು ಸಾಕಾಣಿಕೆ ಮಾಡೋದ್ರಿಂದ ಸಾಕಷ್ಟು ಗೊಬ್ಬರ ಸಿಗುತ್ತೆ. ಮಾರಾಟ ಮಾಡ್ತಾರೆ? ಇಲ್ಲ ಸರ್, ನಮ್ಮ ಜಮೀನಿಗೆ ಹಾಕಂತೀವಿ ನಾವು, ನಮ್ಮ ಜಮೀನಿಗೆ ಹಾಕಂತೀವಿಲ್ಲ. ಈಗ ಹಾಲಿನಿಂದ ಸಾಕಷ್ಟು ಕೆಲವರು ಉಪ ಉತ್ಪನ್ನಗಳು, ಮೊಸರು, ಮಜ್ಜಿಗೆ, ತುಪ್ಪ ಇಂಥವೆಲ್ಲ ಮಾಡಿ ಮಾರಾಟ ಮಾಡ್ತಾರೆ. ನೀವೇನಾದ್ರೂ? ಇಲ್ಲ ಇಲ್ಲ ಸರ್, ನಾವೇನು ಆ ಥರ ಏನು ಮಾಡಲ್ಲ ಸರ್. ಮನೆಗೆ ಏನು ಬೇಕೋ ಅಷ್ಟು ಉಪಯೋಗಿಸ್ಕೊಂತೀವಿ, ಇನ್ನೊಂದೆಲ್ಲ ಡೈರಿಗೆ ಹಾಕ್ತೀವಿ ನಾವು. ಒಟ್ಟಾರೆಯಾಗಿ ಹಸು ಸಾಕಾಣಿಕೆ ಮಾಡೋದು ಲಾಭದಾಯಕ ಅಂತ? ಲಾಭದಾಯಕ ಸರ್, ಚೆನ್ನಾಗಿ ಮಾಡ್ಕೊಂಡ್ರೆ ಒಳ್ಳೆ ಲಾಭದಾಯಕ ಐತೆ. ಅದರಲ್ಲಿ ದಿನ ದುಡ್ಡು ನೋಡ್ಬೋದು, ಈ ಹಸುವಿನಲ್ಲಿ ದಿನ ದುಡ್ಡು ನೋಡ್ಬೋದು ನಾವು. ಪ್ರತಿ ತಿಂಗಳು ಗೌರ್ಮೆಂಟ್ ಆಫೀಷಿಯಲ್ ಹೆಂಗೆ ಸ್ಯಾಲ್ರಿ ತಗಂತಾರೋ ಆ ಥರ ನಾವು ಸ್ಯಾಲ್ರಿನೂ ಬಂದಂಗೆ ಆಗುತ್ತೆ. ನಮಗೆ ಮನೆಗೆ ಕಷ್ಟ ಸುಖಕ್ಕೂ ಆದಾಯ ಆಗುತ್ತೆ ಸರ್. ನಮಗೆ ತೋಟ ನೋಡ್ಕೊಂಡು ಹಸು ಸಾಕಾಣಿಕೆ ಮಾಡೋದಕ್ಕೆ ಕಷ್ಟ ಆಗಲ್ಲ? ಕಷ್ಟ ಆಗಲ್ಲ ಸರ್, ನಮಗೇನು ಕಷ್ಟ ಆಗ್ತಿಲ್ಲ. ಎಷ್ಟೊತ್ತು ಕೆಲಸ ಇರುತ್ತೆ ನಿಮಗೆ ಹಸು ಸಾಕಾಣಿಕೆ? ಬೆಳಗ್ಗೆ ನಾವು 4:30 ಆದರೆ ಒಂದು 7:30-8 ಗಂಟೆ ಅಷ್ಟೊತ್ತಿಗೆ ನಮ್ಮ ಕೆಲಸ ಎಲ್ಲ ಮುಗಿದಿರುತ್ತೆ ಸರ್. ಹಸುದು 8 ಗಂಟೆ ಮೇಲೆ ಪಟ್ಟು ಮಕ್ಕಳು ಸ್ಕೂಲಿಗೆ ಬಿಡೋದು ಬಿಟ್ಟು ಮತ್ತೆ ನಾವು ತೋಟ ನೋಡ್ಕೊಳಕ್ಕೆ ಅದಕ್ಕೆ ಹೋಗ್ತೀವಿ. ಸಾಯಂಕಾಲ ಒಂದು ಸಂಜೆ ಒಂದು 5 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, 7 ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಯುತ್ತೆ. ಇದ್ರ ಜೊತೆಗಿನ ಏನಾದರೂ ಉಪಕಸಬಗಳು ಬೇರೆ? ಇಲ್ಲ ಇಲ್ಲ ಸರ್, ಬೇರೆ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಸರ್, ಏನಿಲ್ಲ ಇಲ್ಲ ಇಲ್ಲ. ಮುಂದೆ ಇನ್ನು ಏನೇನು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು? ಮುಂದೆ ಇನ್ನು ನೋಡ್ಬೇಕು ಸರ್, ಇಷ್ಟು ಮಾಡ್ತಿದ್ದೀವಿ, ಮುಂದೆ ನೋಡೋಣ. ಇನ್ನು ಹೊಸ ಐಡಿಯಾ ಏನೇನು ಬಂತು ಅಂತಂದರೆ ಮುಂದೆ ಮಾಡಬೇಕು. ಏನಾದರೂ ಉಳಿತಾಯ ಮಾಡಿದಿರಾ ಕೃಷಿಯಲ್ಲಿ? ಕೃಷಿಯಲ್ಲಿ ಇನ್ನು ಮಾಡಿದ್ದೀವಿ ಸರ್ ಉಳಿತಾಯನ. ಈಗ ಮುಂಚೆ ಎಲ್ಲ ಶೆಡ್ ಇರಲಿಲ್ಲ ನಮಗೆ ಎಮ್ಮೆ ಇದ್ದಾಗ, ಈಗ ಹಸುಗಳು ತಂದಮೇಲೆ ಅದರಲ್ಲೇ ದುಡ್ಗೆ ಮಾಡ್ಕೊಂಡು ಒಂದು ಫಸ್ಟು ಒಂದೆರಡು ತಂದ್ವಿ, ಅದರಲ್ಲಿ ಉಳ್ಕೊಂಡು ಶೆಡ್ ಮಾಡ್ಕೊಂಡ್ವಿ. ಆಮೇಲೆ ಆದರೆ ಈಗ 6 ಹಸುನು ಆ ಹಸುಗಳಿಂದನೇ ತಗೊಂಡಿರೋದು ನಾನು, ಯಾವುದೋ ಮನೆಯಿಂದ ಮತ್ತು ವೈಯಕ್ತಿಕದಿಂದ ಯಾವುದೇ ಅಮೌಂಟ್ ಹಾಕಿಲ್ಲ ನಾನು. ಹಸುಗಳಿಂದನೇ ದುಡಿಮೆ ಮಾಡ್ಕೊಂಡು ಅದೇ ದುಡ್ಡು ಹಿಂದೆ ಇಟ್ಕೊಂಡು ಮತ್ತೆ ಎಕ್ಸ್ಟ್ರಾ ಮಾಡ್ಕೊಂಡಿರೋದು ಹಸುಗಳನ್ನ ಉಳಿತಾಯ ಮಾಡಿಬಿಟ್ಟು ತಗೊಂಡಿದ್ದೀರಿ? ಹೌದು. ಈಗ ಹಸು ಸಾಕಾಣಿಕೆ ಮಾಡೋದೊಂದು ಇಷ್ಟೊಂದು ಆದಾಯ ಐತಲ್ಲ, ಮುಂದೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಒಂದು 10-15 ಹಸು ಸಾಕಾಣಿಕೆ ಮಾಡಬೇಕು? ಇಲ್ಲ, ಈಗ ಮನೆ ಒಬ್ಬರೇ ಇರೋದು, ಮಗ ಬೇರೆ ಓದ್ತಿದ್ದಾನೆ, ಮನೇಲಿ ಒಬ್ಬನೇ ಮಾಡಿದ್ರೆ ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ನೋಡ್ಬೇಕು ಮುಂಚೆ ಅವನು ಬಂದು ಮಾಡ್ತೀನಿ ಅಂತಂದ್ರೆ ಅವಾಗ ಇನ್ನು ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅಂತ ಅಂದ್ಕೊಂಡಿದ್ವಿ. ನೋಡೋದು ಮಗ ಒಬ್ಬನೇನಾ? ಹೌದು ಸರ್. ಏನು ಓದ್ತಾನೆ? ನಾನು ಇವಾಗ 4th ಕ್ಲಾಸ್ ಓದ್ತಿದ್ದೇನೆ. ಮುಂದೆ ಮಗನೇನಾದ್ರೂ ಕೃಷಿ ಬದುಕ್ತಾರ ಉದ್ದೇಶ ಇದೆಯಾ? ಅವ್ರನ್ನ ಮುಂದೆ ಏನು ಪೀಳಿಗೆ ನೋಡ್ಬೇಕು ಸರ್, ಅದು ಅವ್ರ ಹೆಂಗಿದೆ ಏನೋ ಅನ್ನೋದು. ಚೆನ್ನಾಗಿ ಓದಿದ್ರೆ ಓದ್ಸೋದು? ಹೌದು. ಇಲ್ಲಾಂದ್ರೆ ಕೃಷಿ ಬದುಕು? ಕೃಷಿ ಅನ್ನನೇ ಇಲ್ಲ ಅಂತಂತಂದ್ರೆ ಏನ್ ಮಾಡ್ಬೇಕು, ಯಾವ ಕೆಲಸ ತಗೊಂಡು ಏನ್ ಮಾಡಕ್ ಬರುತ್ತೆ ಹೇಳಿ? ಲಾಭ ಇಲ್ಲ ಅಂತಾರೆ ಹುಡುಗರು. ಲಾಭ ಇಲ್ಲ ಅಂದ್ರೆ ಮಾಡಿದ್ರೆ ಲಾಭ ಐತೆ ಸರ್, ಮಾಡ್ದಲ್ಲಿ ಯಾವ್ದು ಬರೋದಿಲ್ಲ. ಕಷ್ಟ ಬಿದ್ರೇನೆ ಇದು ಸುಖ ಸಿಗೋದು. ಕಷ್ಟನೇ ಬೀಳಿಲ್ಲ ಅಂಗ ಸುಖನೇ ಬೇಕು ಅಂದ್ರೆ ಹೆಂಗ್ ಸಿಗುತ್ತೆ? ಹೌದಾ, ಕಷ್ಟ ಬೀಳಬೇಕು, ಸುಖ ತಗೋಬೇಕು ಸರ್. ಮತ್ತೆ ಈಗ ಈ ಹಸು ಸಾಕಾಣಿಕೆ ಮಾಡೋದ್ರಿಂದ ಪಶು ಇಲಾಖೆಯಿಂದ ಏನಾದರೂ ಅನುಕೂಲಗಳು ಪಡ್ಕೊಂಡಿದ್ದೀರಾ? ಏನಿಲ್ಲ ಸರ್, ಪಶು ಇಲಾಖೆಯಿಂದ ಕೆಲವ್ರಿಗೆ ಇದಾವೆ ಸರ್ ಅನುಕೂಲಗಳು, ಎಸ್ ಸಿ ಎಸ್ ಟಿಗೆ ಅವ್ರಿಗೆಲ್ಲ ಇದಾವೆ. ನಮ್ಮ ಜನರಲ್ಲಿ ಯಾವುದೇ ಥರದ್ದು ಅನುಕೂಲ ಬಂದಿಲ್ಲ ನಮಗಿನ್ನ. ಲಸಿಕೆ ಅವೆಲ್ಲ ಉಚಿತ? ಲಸಿಕೆ ಎಲ್ಲ ಉಚಿತವಾಗಿ ಬಂದು ಮಾಡ್ತಾರೆ ಸರ್, ಲಸಿಕೆ ಮಾಡುವಾಗೆಲ್ಲ ಉಚಿತವಾಗಿ ಬಂದು ಮಾಡ್ತಾರೆ. ಮೇನ್ ಬೀಜಗಳೆಲ್ಲ ಕೊಡ್ತಾರೆ ಸರ್, ಅವನ್ನೆಲ್ಲ ಉಪಯೋಗಿಸ್ತೀವಿ ಸರ್. ಇನ್ಶೂರೆನ್ಸ್ ಎಲ್ಲ ಮಾಡಿಸಿದ್ರೆ? ಹೌದು ಸರ್, ಇನ್ಶೂರೆನ್ಸ್ ಎಲ್ಲ ಮಾಡಿಸಿದ್ದೀವಿ. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ನನ್ನ ಮೊಬೈಲ್ ನಂಬರ್ ಕಾಲ್ ಮಾಡಿದ್ರೆ ನಾವು ಮಾತಾಡ್ತೀವಿ ಸರ್. ಹೌದು, ನಿಮ್ಮ ಮೊಬೈಲ್ ನಂಬರ್ ಹೇಳಿ. 9111 38 38 23 23 216 216. ರೈತ ಬಾಂಧವರೇ, ಇದು ಚಿತ್ರದುರ್ಗ ತಾಲೂಕ್ ಮಲ್ಲಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಎನ್ ನಾರಪ್ಪ ಅವರ ಮೊಬೈಲ್ ಸಂಖ್ಯೆ 9113823216. ಬಹಳ ಸಂತೋಷ ನಾರಪ್ಪರ, ಇದುವರೆಗೂ ನೀವು ಈ ಅಡಿಕೆ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳು ಅಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಅಡಿಕೆ ಕೃಷಿ ಹಾಗೂ ಹೈನುಗಾರಿಕೆಯಲ್ಲಿನ ಅನುಭವಗಳು ಈ ಕುರಿತು ಇದುವರೆಗೂ ಚಿತ್ರದುರ್ಗ ತಾಲೂಕು ಮಲ್ಲಾಪುರದ ಕೃಷಿಕ ಎನ್ ನಾರಪ್ಪ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ರೈತ ಬಾಂಧವರೇ, ಇನ್ನು ಈಗ ಕೇಳಿ ನೇಗಿಲ ಮಿಡಿತ. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೀತಾ ಕುಮಾರಿ. ನಾನು ಮಣ್ಣು ವಿಜ್ಞಾನಿ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರ್ ಫಾರಂನಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರ್ತೇನೆ. ಈ ದಿನ ನಾನು ನೀರಾವರಿಯ ನೀರಿನ ಪರೀಕ್ಷೆಯ ಮಹತ್ವ ಏನು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಗೆಲ್ರಿಗೂ ಗೊತ್ತು, ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ನೀರು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ. ಅದರಲ್ಲೂ ಮುಖ್ಯವಾಗಿ ಇವತ್ತಿನ ದಿನ ನಾವು ಬೋರ್ವೆಲ್ನಿಂದ ನಾವೇನು ನೀರಾವರಿಗೆ ನೀರನ್ನ ಬಳಸ್ತೀವಿ ಆ ನೀರನ್ನ ಬಳಕೆ ಮಾಡೋದಕ್ಕೂ ಮೊದಲು ಯಾಕೆ ನೀರಿನ ಪರೀಕ್ಷೆ ಮಾಡಬೇಕು ಅಂದ್ರೆ, ನಾವು ಬೆಳೀತಾ ಇರುವಂತ ಬೆಳೆಗೆ ನಮ್ಮಲ್ಲಿರುವಂತ ನೀರಿಗೆ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನೀರು ಪರೀಕ್ಷೆ ಮಾಡೋದು ಬಹಳ ಅವಶ್ಯಕ. ಈ ರೀತಿ ನೀರು ಪರೀಕ್ಷೆ ಮಾಡುವಾಗ ನಾವು ಯಾವೆಲ್ಲ ಗುಣಧರ್ಮಗಳನ್ನ ನಾವು ಪರೀಕ್ಷೆ ಮಾಡ್ತೀವಪ್ಪ ನಮ್ಮ ಪ್ರಯೋಗಾಲಯದಲ್ಲಿ ಅಂದ್ರೆ, ಮೊದಲನೇದಾಗಿ ನೀರಿನ ರಸಸಾರವನ್ನ ನೋಡ್ತೇವೆ. ಹಾಗೇನೆ ನೀರಿನಲ್ಲಿ ಕರಗುವ ಲವಣಾಂಶಗಳ ಪ್ರಮಾಣ ಎಷ್ಟಿದೆ ಅನ್ನೋದನ್ನ ಪರೀಕ್ಷೆ ಮಾಡ್ತೇವೆ. ಅದರೊಟ್ಟಿಗೆ ಸೋಡಿಯಂ ಕಾರ್ಬೊನೇಟ್ ಶೇಷಾಂಶ ಎಷ್ಟಿದೆ ಮತ್ತು ಸೋಡಿಯಂ ಅಡ್ಸಾಪ್ಷನ್ ಅನುಪಾತ, ಹಾಗೆಯೇ ನೀರಿನಲ್ಲಿರುವಂತಹ ಕ್ಲೋರೈಡ್ ಅಂಶ ಮತ್ತು ಸಲ್ಫೇಟ್ ಅಂಶಗಳನ್ನ ನಾವಿಲ್ಲಿ ಪರೀಕ್ಷೆ ಮಾಡ್ತೇವೆ. ಮೊದಲನೇದಾಗಿ ನೀರಿನಲ್ಲಿರುವಂತಹ ರಸಸಾರ. ನೀರಿನಲ್ಲಿರುವಂತಹ ರಸಸಾರ ಯಾವುದನ್ನ ಸೂಚಿಸುತ್ತಪ್ಪ ಅಂದ್ರೆ, ನೀರಿನಲ್ಲಿರುವಂತಹ ಕಾರ್ಬೊನೇಟ್ ಅಂಶವನ್ನ ಅದು ಸೂಚಿಸುತ್ತೆ. ನೀರಿನ ರಸಸಾರ ಒಂದು ವೇಳೆ 8 ಜಾಸ್ತಿ ಇದ್ದಲ್ಲಿ ಅಂತ ನೀರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬೊನೇಟ್ ಮತ್ತು ಬೈಕಾರ್ಬೊನೇಟ್ ಲವಣಾಂಶಗಳು ಇರ್ತವೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಈ ಲವಣಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾಗ, ಸುಮಾರು 1.5 ಹೆಚ್ಚಿದ್ದಾಗ ಸೋಡಿಯಂ ಕಾರ್ಬೊನೇಟ್ ಶೇಷಾಂಶ, ಅಂತ ನೀರನ್ನ ನಾವು ಕರ್ಲ್ ನೀರು ಅಂತ ಹೇಳ್ತೇವೆ. ಕರ್ಲು ನೀರಂದ್ರೆ ಇಂಥ ನೀರನ್ನ ಬಳಕೆ ಮಾಡೋದ್ರಿಂದ ಮಣ್ಣು ಸಹ ಕರ್ಲಾಗುವಂತ ಸಂಭವ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಇಂಥ ನೀರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸೋಡಿಯಂ ಕಾರ್ಬೊನೇಟ್ ಮತ್ತು ಬೈಕಾರ್ಬೊನೇಟ್ ಲವಣಗಳು ಇರ್ತವೆ. ಬಳಕೆ ಮಾಡಬೇಕು ಇಂಥ ನೀರನ್ನ ಅಂದಾಗ ಮೊದಲನೇದಾಗಿ ನಾವು ಅದಕ್ಕೆ ಸೂಕ್ತವಾದಂತ ನಿರ್ವಹಣಾ ಕ್ರಮನ ತಗೋಬೇಕಾಗುತ್ತೆ. ಅದೇನಪ್ಪ ಅಂದ್ರೆ, ಮೊದಲನೇದಾಗಿ ನಾವು ಮಣ್ಣಿಗೆ ಜಿಪ್ಸಂನ ಹಾಕಿ ಆ ನಂತರ ಇಂಥ ನೀರಿನಿಂದ ನಾವು ನೀರಾವರಿನ ಮಾಡಿಕೊಳ್ಳೋದು ಉತ್ತಮ. ಎರಡನೇ ಅಂಶ ಬಂದು ನೀರಿನಲ್ಲಿ ಕರಗುವಂತ ಲವಣಾಂಶಗಳು. ನೀರಿನಲ್ಲಿ ಕರಗುವಂತ ಲವಣಾಂಶಗಳು ಸುಮಾರು 2 dSi ಹೆಚ್ಚಿದ್ರೆ ಅಂತ ನೀರಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಕ್ಲೋರೈಡ್ ಮತ್ತು ಸಲ್ಫೇಟ್ ಲವಣಾಂಶಗಳು ಕೂಡಿರ್ತವೆ ಅಂತ ನಾವು ಹೇಳ್ಬೋದು. ಈ ರೀತಿ ಹೆಚ್ಚಿನ ಪ್ರಮಾಣದಲ್ಲಿ ಲವಣಾಂಶಗಳಿದ್ದಾಗ ಏನಾಗುತ್ತೆ ಅಂದ್ರೆ, ನಾವು ಅಂತ ನೀರನ್ನ ಪದೇ ಪದೇ ನೀರಾವರಿಗೆ ಒಳಪಡಿಸೋದ್ರಿಂದ ಮಣ್ಣಿನಲ್ಲಿ ಲವಣಗಳ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಮಣ್ಣಿನಲ್ಲಿ ಸವಳಿನಂಶ ಜಾಸ್ತಿ ಆದ್ರೆ ಅಂತ ಮಣ್ಣಿನಲ್ಲಿ ಬೆಳೆಯುವಂತ ಬೆಳೆಗೆ ಎಲ್ಲಾ ಪೋಷಕಾಂಶಗಳು ಮಣ್ಣಲ್ಲಿ ಇದ್ರೂ ಸಹ ಅವನ್ನ ಬೆಳೆಗಳು ಹೀರ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಂಗಾಗಿ ಬೆಳೆ ಬೆಳವಣಿಗೆಯಲ್ಲಿ ಕುಂಠಿತಗೊಳ್ಳುತ್ತೆ. ಹಂಗಾಗಿ ಇಂಥ ಪರಿಸ್ಥಿತಿನಲ್ಲಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ, ಮೊದಲನೇದಾಗಿ ಉತ್ತಮ ಗುಣಮಟ್ಟದ ನೀರನ್ನ ಬಳಕೆ ಮಾಡ್ಕೊಳ್ಳುವಂಥದ್ದು. ಉತ್ತಮ ಗುಣಮಟ್ಟದ ನೀರು ಅಂದ್ರೆ ಮಳೆ ನೀರು. ಹೆಚ್ಚು ಲವಣಾಂಶ ಇರುವಂತ ನೀರನ್ನ ಬಳಕೆ ಮಾಡುವಾಗ ಆ ನೀರನ್ನ ಉತ್ತಮ ಗುಣಮಟ್ಟದ ನೀರಿನೊಂದಿಗೆ ಮಿಕ್ಸ್ ಮಾಡೋದ್ರ ಮೂಲಕ ನಾವು ನೀರಾವರಿಗೆ ಉಪಯೋಗ ಮಾಡ್ಕೊಳ್ಬಹುದು. ಲವಣಾಂಶಗಳಿಗೆ ನಿರೋಧಕತೆ ಹೊಂದಿರುವಂತ ತಳಿಗಳನ್ನ ಬಳಕೆ ಮಾಡೋದ್ರಿಂದ ಸಹ ಈ ಸಮಸ್ಯೆಯನ್ನ ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಮೂರನೇದಾಗಿ ಸೋಡಿಯಂ ಅಬ್ಸಾರ್ಪ್ಷನ್ ಅನುಪಾತ. ನೀರಿನಲ್ಲಿರುವಂತಹ ಸೋಡಿಯಂ ಹಿಡಿದಿಟ್ಕೊಳ್ಳುವಂತ ಅನುಪಾತ 10ಕ್ಕಿಂತಲೂ ಕಡಿಮೆ ಇದ್ರೆ ಅಂತ ನೀರನ್ನ ನಾವು ಸುರಕ್ಷಿತ ನೀರು ಅಂತ ಹೇಳ್ತೇವೆ. 10-18 ಇದ್ರೆ ಈ ಅನುಪಾತ ಅದನ್ನ ಮಧ್ಯಮ ಸುರಕ್ಷಿತ ನೀರು, ಮತ್ತೆ 18ಕ್ಕಿಂತ ಹೆಚ್ಚಿದ್ರೆ ಅಂತಹ ನೀರನ್ನ ನೀರಾವರಿಗೆ ಅಸುರಕ್ಷಿತ ಅಂತ ನಾವು ವರ್ಗೀಕರಣ ಮಾಡ್ತೇವೆ. 4ನೇದ್ ಬಂದು ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಅನುಪಾತ. ನೀರಿನಲ್ಲಿ ಮೆಗ್ನೀಷಿಯಂ ಕ್ಯಾಲ್ಸಿಯಂ ಅನುಪಾತ 1:5 ಹೆಚ್ಚಾಗಿದ್ರೆ ಅಥವಾ 1.5 ಕಡಿಮೆ ಮತ್ತು 3 ಹೆಚ್ಚಾಗಿದ್ರೆ ಅಂತಹ ನೀರನ್ನ ಕ್ರಮವಾಗಿ ಸುರಕ್ಷಿತ ಮತ್ತು ಅಸುರಕ್ಷಿತ ನೀರು ಅಂತ ನಾವು ಕರಿತೇವೆ. ದಯವಿಟ್ಟು ಎಲ್ಲರೂ ಗಮನಿಸಿ, ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿರುವಂತಹ ಗಡಸು ನೀರಿನಿಂದ ನಾವು ನೀರಾವರಿ ಮಾಡಿದ್ರೆ ಮಣ್ಣು ಮೃದುವಾಗ್ತಾ ಹೋಗುತ್ತೆ, ಆದ್ರೆ ಸೋಡಿಯಂ ಅಂಶ ಹೆಚ್ಚಿರುವಂತಹ ನೀರಿನಿಂದ ನೀರಾವರಿ ಕೊಟ್ಟಾಗ ನಾವು ಅಂತ ಮಣ್ಣು ಗಡಸಾಗ್ತಾ ಹೋಗುತ್ತೆ. 4ನೇದ್ ಬಂದು ಬೋರಾನ್ ಮತ್ತು ಕ್ಲೋರೈಡ್ ಅಂಶ. ನೀರಾವರಿಗೆ ಬಳಸೋ ನೀರಿನಲ್ಲಿ ಬೋರಾನ್ ಮತ್ತು ಕ್ಲೋರೈಡ್ ಅಂಶಗಳನ್ನ ಗಣನೆಗೆ ತೆಗೆದುಕೊಳ್ಳೋದು ಬಹಳ ಉತ್ತಮ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9110872709. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ದಾವಣಗೆರೆ ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಹಾಗೂ ಮೋಡ ಮುಸುಕಿದ ವಾತಾವರಣದಿಂದ ಮುಸುಕಿನ ಜೋಳ ಮತ್ತು ಇನ್ನಿತರ ಬೆಳೆಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆ ಅತಿ ಅಗತ್ಯದ ಕ್ರಮವಾಗಿದೆ. ಮಣ್ಣಿನ ತೇವಾಂಶದ ಹೆಚ್ಚಳದಿಂದಾಗಿ ಸಸ್ಯದ ಬೇರುಗಳ ಉಸಿರಾಟದ ಕ್ರಮಕ್ಕೆ ತೊಂದರೆಯಾಗುತ್ತದೆ ಹಾಗೂ ಸಸ್ಯದ ಆಹಾರೋತ್ಪಾದನೆ ಕುಂಠಿತವಾಗುತ್ತದೆ. ಸಸ್ಯವು ತನಗೆ ಬೇಕಾದ ಪೋಷಕಾಂಶಗಳನ್ನು ಮಣ್ಣಿನಿಂದ ತೆಗೆದುಕೊಂಡು ಬೆಳೆಯಲು ಕಷ್ಟಸಾಧ್ಯವಾಗುತ್ತದೆ. ಆದುದರಿಂದ ರೈತರು ಮುಸುಕಿನ ಜೋಳದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಮಾಡಲು ಕೋರಿದೆ. ಜಮೀನಿನಲ್ಲಿ ನಿಂತ ಹೆಚ್ಚಾದ ನೀರನ್ನು ಅಲ್ಲಲ್ಲಿ ಕಾಲುವೆಗಳನ್ನು ಮಾಡಿ ಸುರಕ್ಷಿತವಾಗಿ ಹೊರಹಾಕುವುದು. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದಲ್ಲಿ ಇದು ಸಾರಜನಕದ, ಕೆಂಪಾಗಿ ಕಾಣುತ್ತಿದ್ದಲ್ಲಿ ಇದು ರಂಜಕದ ಕೊರತೆಯಿಂದಾಗಿರುತ್ತದೆ. ಎಲೆಯ ಅಂಚಿನಲ್ಲಿ ಹಾಗೂ ಮಧ್ಯದ ಭಾಗದಲ್ಲಿ ಬಿಳಿಯ ಪಟ್ಟಿಗಳು ಕಾಣುತ್ತಿದ್ದರೆ ಇದು ಸತುವಿನ ಕೊರತೆಯಿಂದಾಗಿರುತ್ತದೆ. ಪೋಷಕಾಂಶದ ನಿರ್ವಹಣೆಗಾಗಿ ಪ್ರತಿ ಲೀಟರ್ ನೀರಿಗೆ 5 ಗ್ರಾಂ 19 ಆಲ್ ಹಾಗೂ 5 ಗ್ರಾಂ 13:045 ನೀರಿನಲ್ಲಿ ಕರಗುವ ರಾಸಾಯನಿಕ ಗೊಬ್ಬರದ ಜೊತೆ ಪ್ರತಿ ಲೀಟರ್ ನೀರಿಗೆ 5 ಮಿಲಿ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಬೆರೆಸಿ ಬೆಳೆಗೆ ಸಿಂಪರಣೆ ಮಾಡುವುದು. ಸತುವಿನ ಕೊರತೆ ಹೆಚ್ಚಾಗಿದ್ದಲ್ಲಿ ಜಿಂಕ್ ಸಲ್ಫೇಟ್ ಅನ್ನು ಪ್ರತಿ ಲೀಟರ್ ನೀರಿಗೆ 2.5 ಗ್ರಾಂ ಮಿಶ್ರಣವನ್ನು ಬೆರೆಸಿ ಸಿಂಪರಣೆ ಮಾಡುವುದು. ಹದ ತೇವಾಂಶ ದೊರೆತ ತಕ್ಷಣ ದಿಂಡು ಏರುವಂತೆ ಎಡೆ ಹೊಡೆಯಬೇಕು. ಇದರಿಂದ ಕಾಂಡಕೊಳೆ ರೋಗವನ್ನು ನಿಯಂತ್ರಿಸಬಹುದು. ಸೈನಿಕ ಹುಳುವಿನ ಬಾಧೆ ನಿರ್ವಹಣೆ ಮಾಡಲು ಪ್ರತಿ ಲೀಟರ್ ನೀರಿಗೆ 0.4 ಗ್ರಾಂ ಇಮಾಮೆಕ್ಟಿನ್ ಬೆಂಜಾಯೆಟ್ 5% SG ಅಥವಾ 0.3 ಗ್ರಾಂ ಸ್ಪೈನೋಸಾಡ್ ಬೆರೆಸಿ ಒಂದೊಂದೇ ಸಾಲು ಹಿಡಿದು ಪ್ರತಿ ಸುಳಿ ತುಂಬುವಂತೆ ಸಿಂಪರಣೆ ಮಾಡುವುದಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರ ಪ್ರಕಟಣೆ ತಿಳಿಸಿದೆ. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಒಂದು ಜನಪದ ಗೀತೆಯನ್ನು ಕೇಳಿಬರೋಣ. ಹಾಡಿದ್ದಾರೆ ಬಿಕೆ ಸುಮಿತ್ರ, ಎಂಎಲ್ ಸುಧಾಕರ್ ಮತ್ತು ಗೋಪಿ. ಬಳ್ಳಾರಿ ಬಾವ ಕಿರಣಿ ಕಲ್ಲು ಬಾವಿಯ ನೀರ ತರುವೋಳೆ, ಬಳ್ಳಾರಿ ಬಾವ ಕಿರಣಿ ಕಲ್ಲು ಬಾವಿಯ ನೀರ ತರುವೋಳೆ, ಕಂಡು ಕಂಡು ಸೈರಿಸಲಾರೆನೆ ಕನ್ನಡತಿ ಜಾಣೆ, ಕನ್ನಡತಿ ಜಾಣೆ, ಕನ್ನಡತಿ ಜಾಣೆ, ಕನ್ನಡತಿ ಜಾಣೆ, ಬಳ್ಳಾರಿ ಬಾವ ಕಿರಣಿ ಕಲ್ಲು ಬಾವಿಯ ನೀರ ತರುವೋಳೆ, ಕಂಡು ಕಂಡು ಸೈರಿಸಲಾರೆನೆ ಕನ್ನಡತಿ ಜಾಣೆ, ಕನ್ನಡತಿ ಜಾಣೆ, ಕನ್ನಡತಿ ಜಾಣೆ, ಬಾವಿಯ ನೀರ ಚಂದದಿಂದಲೇ ತರುವಳೆ ಬಾಲೆ ಹೊಂಡದ ಬಾವಿಯ ನೀರ ಚಂದದಿಂದಲೇ ತರುವಳೆ ಬಾಲೆ ಕಂಡು ಕಂಡು ಸರಿಸಲಾರೆನೆ ಕನ್ನಡ ತಿದಾಳೆ ಕನ್ನಡ ತಿದಾಳೆ ಕನ್ನಡ ತಿದಾಳೆ ಕನ್ನಡ ತಿದಾಳೆ ಬಳ್ಳಾರಿ ಬಾವಕಿ ರನ್ನೆ ಕಲ್ಲು ಬಾವಿಯ ನೀರ ತರುವಳೆ ಕಂಡು ಕಂಡು ಸೈರಿಸಲಾರೆನೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಸಳು ಮಗ್ಗಿನ ಸೀರೆಯನ್ನುಟ್ಟು ಕುಶಲದಿಂದಲೇ ಸಿಂಬಿಯ ಸುತ್ತಿ ಎಸಳು ಮಗ್ಗಿನ ಸೀರೆಯನ್ನುಟ್ಟು ಕುಶಲದಿಂದಲೇ ಸಿಂಬಿಯ ಸುತ್ತಿ ಹೆದರುತ್ತ ಬೆದರುತ್ತ ಇಳಿದಾಳಣ್ಣ ಅವಳೊಂದೊಂದೇ ಮೆಟ್ಟಿಗೆಯನು ಒಂದೊಂದೇ ಮೆಟ್ಟಿಗೆಯನು ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಬಳ್ಳಾರಿ ಬಾವಕಿ ರನ್ನೆ ಕಲ್ಲು ಬಾವಿಯ ನೀರ ತರುವೋಳೆ ಕಂಡು ಕಂಡು ಸೈರಿಸಲಾರೆನೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಎಡಗೈ ಹಸ್ತ ನೆರಿಗೆಯ ಪಿಡಿದು ಬಲಗೈ ಹಸ್ತ ಕೊಡವನ್ನೇ ಪಿಡಿದು ಎಡಗೈ ಹಸ್ತ ನೆರಿಗೆಯ ಪಿಡಿದು ಬಲಗೈ ಹಸ್ತ ಕೊಡವನ್ನೇ ಪಿಡಿದು ಗುಡುಗುಡು ಗುಡುಗುಡು ಗುಟ್ಟುತ್ತಲಾಗ ತುಂಬಿದಳ ಕೊಡವ ತುಂಬಿದಳ ಕೊಡವ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಬಳ್ಳಾರಿ ಬಾವಕಿ ರನ್ನೆ ಕಲ್ಲು ಬಾವಿಯ ನೀರ ತರುವೋಳೆ ಕಂಡು ಕಂಡು ಸೈರಿಸಲಾರೆನೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಗಂಧಾಧಾರೇರ್ ಹುಡುಗ ಕಡ್ಡಿ ನಮಾದಿಡಿಗರ್ ಹುಡುಗ ಅಡ್ಡ ಗಂಧಾಧಾರೇರ್ ಹುಡುಗ ಕಡ್ಡಿ ನಮಾದಿಡಿಗರ್ ಹುಡುಗ ಅವಳ ಬಾವಿ ಬಿಟ್ಟೊಂದು ಹತ್ತೋ ಹೊತ್ತಿಗೆ ಕಟ್ಟಿದರಿ ಪದನ ಕಟ್ಟಿದರಿ ಪದನ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಬಳ್ಳಾರಿ ಬಾವಕಿ ರನ್ನೆ ಕಲ್ಲು ಬಾವಿಯ ನೀರ ತರುವೋಳೆ ಕಂಡು ಕಂಡು ಸಲಾರೆನೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಬಳ್ಳಾರಿ ಬಾವಕಿ ರನ್ನೆ ಕಲ್ಲು ಬಾವಿಯ ನೀರ ತರುವೋಳೆ ಕಂಡು ಕಂಡು ಸೈರಿಸಲಾರೆನೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಕನ್ನಡ ತಿಜಾಣೆ ಜನಪದ ಗೀತೆಯನ್ನ ಕೇಳಿದ್ರಿ. ರೈತ ಬಾಂಧವರೇ ಗಮನಿಸಿ, 2022-2023 ಸಾಲಿನ ಮುಂಗಾರು ಹಂಗಾಮಿನ ಬೆಳೆಗಳಿಗೆ ಕೇಂದ್ರ ಸರ್ಕಾರವು ಬೆಂಬಲ ಬೆಲೆಯನ್ನ ಘೋಷಿಸಿದೆ. ಅದರಂತೆ ಎಫ್ಎಕ್ಯೂ ಗುಣಮಟ್ಟದ ಪ್ರತಿ ಕ್ವಿಂಟಲ್ ಉತ್ಪನ್ನಕ್ಕೆ ಘೋಷಿತ ಬೆಂಬಲ ಬೆಲೆ ವಿವರ ಈ ರೀತಿಯಾಗಿದೆ. ಸಾಮಾನ್ಯ ಭತ್ತ 2040 ರೂಪಾಯಿಗಳು, ಗ್ರೇಡ್ ಎ ಭತ್ತ 2060 ರೂಪಾಯಿಗಳು, ಜೋಳ ಹೈಬ್ರಿಡ್ 2,970 ರೂಪಾಯಿಗಳು, ಮಾಲ್ದಂಡಿ ಜೋಳ 2,990 ರೂಪಾಯಿಗಳು, ಸಜ್ಜೆ 2,350 ರೂಪಾಯಿಗಳು, ರಾಗಿ 3,578 ರೂಪಾಯಿಗಳು, ಮೆಕ್ಕೆಜೋಳ 1,962 ರೂಪಾಯಿಗಳು, ತೊಗರಿ 6,600 ರೂಪಾಯಿಗಳು, ಹೆಸರು 7,755 ರೂಪಾಯಿಗಳು, ಉದ್ದು 6,600 ರೂಪಾಯಿಗಳು, ಶೇಂಗಾ 5,850 ರೂಪಾಯಿಗಳು, ಸೂರ್ಯಕಾಂತಿ ಬೀಜ 6,400 ರೂಪಾಯಿಗಳು, ಹಳದಿ ಸೋಯಾಬೀನ್ 4,300 ರೂಪಾಯಿಗಳು, ಎಳ್ಳು 7,830 ರೂಪಾಯಿಗಳು, ಹುಚ್ಚೆಳ್ಳು 7,287 ರೂಪಾಯಿಗಳು, ಮಧ್ಯಮ ಎಳೆಯ ಹತ್ತಿ 6,080 ರೂಪಾಯಿಗಳು, ಉದ್ದ ಎಳೆಯ ಹತ್ತಿ 6,380 ರೂಪಾಯಿಗಳು. ರೈತ ಬಾಂಧವರೇ, ಮಾರುಕಟ್ಟೆಯಲ್ಲಿ ಈ ಘೋಷಿತ ಬೆಂಬಲ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ಮಾರಾಟವಾಗುತ್ತಿದ್ದಲ್ಲಿ ಹತ್ತಿರದ ಕೃಷಿ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿಗಳನ್ನು ನೀವು ಸಂಪರ್ಕಿಸಿ. ಈಗ ಮತ್ತೊಂದು ಜನಪದ ಗೀತೆಯನ್ನು ಕೇಳಿ ಬರೋಣ.